ಭದ್ರಾಳಿಘಾಟ್ ರಾಷ್ಟ್ರೀಯ ಹೆದ್ದಾರಿ 75 ಸಂಚಾರಕ್ಕೆ ಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು FM 100.6. ಸಮಯ 6:58. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ ಡಿಎಪಿ ಸಿಂಪಡಿಸಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಜಯಶಂಕರ್ ಎಚ್ಕೆ, ಜಂಟಿ ನಿರ್ದೇಶಕರು ಮಾರಾಟ KMF ಮೈಸೂರು, ಹಾಗೂ ಸ್ಫೂರ್ತಿ MV ಸಾರ್ವಜನಿಕ ಸಂಪರ್ಕ ಅಧಿಕಾರಿ KMF ಮೈಸೂರು. ಇವರೊಂದಿಗೆ ಭಾಗವಹಿಸುತ್ತಾರೆ ಎನ್ ಕೇಶವಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆ ಕುರಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುಗರೆ ತಮಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೈಸೂರಿನ KMF ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ KN ಸುರೇಶ್ ನಾಯಕ್ ಅವರು ಭಾಗವಹಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಅವರ ಪರವಾಗಿ ಮೈಸೂರು ಜಿಲ್ಲಾ KMFನ ಮಾರಾಟ ವಿಭಾಗದ ಜಂಟಿ ನಿರ್ದೇಶಕರಾದಂತಹ HK ಜೈಶಂಕರ್ ಅವರು ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಜೈಶಂಕರ್. ನಮಸ್ಕಾರ ಸರ್. ಹಾಗೆ ಮೈಸೂರಿನ KMFನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ MV ಸ್ಫೂರ್ತಿ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಸ್ಫೂರ್ತಿ ಅವರು. ನಮಸ್ಕಾರ ಸರ್. ನಮಸ್ಕಾರ. ಕೇಳುಗರೆ, ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ಏನೇ ಪ್ರಶ್ನೆಗಳಿದ್ದರೂ ತಾವು ನೇರವಾಗಿ ನಮ್ಮನ್ನು ಕೇಳಬಹುದು. ಜೈಶಂಕರ್ ಅವರು ಹಾಗೂ ಸ್ಫೂರ್ತಿ ಅವರು ಉತ್ತರಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 251089 STD ಕ್ರಮ ಸಂಖ್ಯೆ 0821. ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ತೆ ಸರ್, ಮಾತಾಡಿ. ಜೈಶಂಕರ್ ಅವರೇ, ಈಗ KMF ವತಿಯಿಂದ ದೂರವಾಣಿ. ನಮಸ್ಕಾರ ಸರ್, ಯಾರು, ಎಲ್ಲಿಂದ? ನಮಸ್ಕಾರ, ಎಲ್ಕೆರೆ ಗ್ರಾಮದಿಂದ ಯೋಗೇಂದ್ರ ಪ್ರಸಾದ್. ಹೇಳಿ ಯೋಗೇಂದ್ರ ಪ್ರಸಾದ್. ನಮಸ್ಕಾರ ಸರ್, ಭಾಗವಹಿಸಿ ಅಧಿಕಾರಿಗಳಿಗೆ. ನಮಸ್ಕಾರ. ನಮಸ್ಕಾರ ಸರ್. ಇವಾಗ ನಂದಿನಿ ಹಾಲಿನಲ್ಲಿ ಎಲ್ಲಾ ಹಾಲನ್ನು ತಗೋತಾರಲ್ಲ, ಚೆಪ್ಪು, ಜೆರ್ಸಿ, ನಾಟಿ ಹಸು ಮತ್ತು ನಾಟಿ ಎಮ್ಮೆ ಇದೆ, ಸಪರೇಟ್ ಮಾರಾಟ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಇರುತ್ತೆ. ಎಲ್ಲಾ ಹಾಲು ಬೆಸ್ತಿದೆ ಅಂದ್ರೆ ಯಾವುದು ಒಂಥರ ನೀರಿನಲ್ಲಿ ಎಲ್ಲಾ ಕಲಿತಿ ಮೇಲೆ ಆತರ ಆಗ್ಬಿಡುತ್ತೆ ಸರ್. ನಮಸ್ಕಾರ ಇವ್ರೆ, ನನ್ನ ಹೆಸರು ಜೈಶಂಕರ್ ಅಂತ. ಈಗ ಅದರಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಹೇಳ್ತಕ್ಕಂಥದ್ದು ಈಗ ಜೆರ್ಸಿ, ಈಗ ಹಳ್ಳಿ ಕಾರು ಮತ್ತು ಏನು ನಾಟಿ ಹಸುಗಳಿಂದ ಸಂಗ್ರಹಣೆ ಮಾಡ್ತಕ್ಕಂಥ ಹಾಲನ್ನ ಸಗರಿ ಸಪ್ರೇಷನ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅದರ ಪರ್ಸೆಂಟೇಜು ನಮಗೆ ಬರ್ತಕ್ಕಂಥದ್ದು ಭಾಳ ಕಡಿಮೆ. ಅದು ಈಗ ನಾವು ಏನು ಜೆರ್ಸಿ ಮತ್ತು ಎಚ್ ಎಫ್ ಏನಿದೆ ಅದನ್ನು ನಾವು ಸಂಗ್ರಹಣೆ ಮಾಡಲಿಕ್ಕೆ ನಮ್ಮ ಸಂಘಗಳೆಲ್ಲ ಇದ್ದಾವೆ. ಸೊ ಅದೇ ಅರ್ಧ ಪ್ರಮಾಣದಲ್ಲಿ ನಮಗೆ ನಾಟಿ ಹಸುಗಳು ಬಂದಿದ್ದರೆ ಖಂಡಿತವಾಗಿ ನಾವು ಸಪ್ರೇಟ್ ಮಾಡಿ ನಾವನ್ನು ಸಗ್ರಿಗೇಟ್ ಮಾಡಿ ಕಲೆಕ್ಷನ್ ಮಾಡ್ತಾ ಇದ್ದೋ. ಅದರಿಂದ ಇದನ್ನು ಸಂಗ್ರಹಣೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಎರಡು ಹಸುನ ಹಾಲು ಮತ್ತು ಎಮ್ಮೆ ಹಾಲು ಜೊತೆಗೆ ನಾಟಿ ಹಾಲು ಸೇರಿಸಿ ನಾವು ಸಂಗ್ರಹಣೆ ಮಾಡ್ಕೊಂಡು ನಾವು ಅದನ್ನು ಸಂಸ್ಕರಣೆ ಮಾಡ್ತೀವಿ. ಇವರೇ ಸರ್, ಹಲೋ. ಹಾಂ ಹೇಳಿ ಸರ್. ಮತ್ತೆ ಆಡ್ನಾಲ್ ತಗೊಳಕ್ಕಾಗಲ್ಲ ಸರ್? ಆಡ್ನಾಲಲ್ಲಿ ಏನಪ್ಪಾ ಅಂತಂದ್ರೆ ಈ ಹಾಲು ಜೊತೆ ನಮ್ಗೆ ಈ ಹಾಲು ತಗೊಂಡಾಗ ಏನಾಗ್ತಂದ್ರೆ ಅದು ಸ್ವಲ್ಪ ಚುಂಗು ಬರ್ತದೆ. ಸೊ ಅದು ಆಡ್ನಾಲು ಸ್ವಲ್ಪ ಚುಂಗು ಬರೋದ್ರಿಂದ ಈ ಹಾಲು ಜೊತೆ ಮಿಕ್ಸ್ ಮಾಡೋದಕ್ಕೆ ಆಗಲ್ಲ. ಜೊತೆಗೆ ಅಂತ ಒಂದು ಪ್ರಮಾಣದಲ್ಲಿ ನಮಗೆ ಲಭ್ಯತೆ ಇರೋದಿಲ್ಲ ನಮಗೆ ಇಲ್ಲಿ. ಮತ್ತೆ ಫಾರಂ ಮಾಡ್ತಾರಲ್ಲ ಸರ್, ಅವರಿಂದ ತಗೋಬಹುದು ಹೆಚ್ಚಿಗೆ ಆದ್ರೆ? ಫಾರಮ್ ಅಂತಂದ್ರೆ ನಮ್ಮಲ್ಲಿ ಇಲ್ಲಿ ಅದು ಒಂದು ಹಾಲು ಅಂತ ಒಪ್ಕೋತೀವಿ, ಬಟ್ ಇಲ್ಲಿ ನಾವು ಮಾರಾಟ ಮಾಡಕ್ಕೆ ಹೋದಾಗ ಅದಕ್ಕೆ ಸಪ್ರೇಟ್ ಆಗದಂತ ಒಂದು ಮಾರುಕಟ್ಟೆ ವ್ಯವಸ್ಥೆಗಳು ಇಲ್ಲ ಈಗ ಸದ್ಯಕ್ಕೆ. ಅದೆಲ್ಲಿದ್ರು ನಮ್ಮ ಲೋಕಲಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ, ಬಟ್ ಇಲ್ಲಿ ಡೈರಿ ಹಂತದಲ್ಲಿ ಅದನ್ನು ನಾವು ಸಪ್ರೇಟ್ ಮಾಡಿ ಸಂಸ್ಕರಣೆ ಮಾಡೋಕ್ಕೆ ಯಾವ ವ್ಯವಸ್ಥೆಗಳು ಮಾಡ್ಕೊಂಡಿಲ್ಲ. ಅಂತ ಒಂದು ವೇಳೆ ಬಂದಾಗ ನಾವು ಅದನ್ನ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಒಳ್ಳೆಯದು ಯೋಗೇಂದ್ರ. ಖಂಡಿತ ಖಂಡಿತ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಯೋಗೇಂದ್ರ ಪ್ರಸಾದ್ ಅವರ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ ನಮಸ್ಕಾರ ಸರ್. ಯಾರು ಎಲ್ಲಿಂದ? ಹಲೋ ಹೇಳಿ ಸರ್, ಮುಂದೆ ಮಾತಾಡಿ. ನಮಸ್ಕಾರ ಸರ್. ಹೇಳಿ ಸ್ವಾಮಿ, ಮಾತಾಡಿ. ನಿಮ್ಮ ಹೆಸರು, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ಅದೇ ನಮಸ್ಕಾರ ಅಂತಲೇ ಅಂತಿದ್ದೀರಲ್ಲ, ಮುಂದೆ ಮಾತಾಡಿ ಸರ್. ಹೇಳಿ ಹೇಳಿ, ಪ್ರಶ್ನೆ ಕೇಳಿ ಮಾದೇವ್ ಶೆಟ್ರೆ. ನಮ್ಮ ಹಳ್ಳಿ ಕಡೆ ಬೆಣ್ಣೆ ಮೊಸರು ಎಲ್ಲ ಕಂಸಾಗ್ಬಿಟ್ಟದ್ರೆ ಕುಟುಂಬದಲ್ಲಿ ಪೌಷ್ಟಿಕಾಂಶ ಒಂದು ಪದಾರ್ಥ ಸಿಕ್ಕಿಲ್ಲ. ಅದರಿಂದ ರೈತರ ಆರೋಗ್ಯವನ್ನ ಕಾಪಾಡಬೇಕಾದ್ರೆ ನಮ್ಮ ಇಲ್ಲಿಂದ ಪ್ರತಿ ತಿಂಗಳು ಒಂದ್ ಕೆಜಿ ತುಪ್ಪವನ್ನ ಕಡಿಮೆ ರೀತಿಯಲ್ಲಿ ಕೊಡ್ಬೇಕು ಅಂತ ತಮ್ಮಲ್ಲಿ ಸೇರ್ಪಡ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಯಾವ ಯಾವ ಸಂಘಗಳಲ್ಲಿ ನೀವು ಮಾರಾಟ ಮಾಡ್ತೀರಿ? ಹಲೋ, ನಿಮ್ಮ ನೀವು ಹಾಲಾಗ್ತಕ್ಕಂತ ಸಂಘ ಇದೆಯಾ ನಿಮ್ಮ ಹತ್ರ ಪಕ್ಕದಲ್ಲಿ? ಪ್ರತಿ ತಿಂಗಳು ಎಲ್ಲ ಕೊಟ್ಬಿಡ್ತಾರೆ, ಏನು ತಿನ್ನಲ್ಲ ಮಾತಲ್ಲ, ಆರೋಗ್ಯನೂ ಕಾಪಾಡಬೇಕು ತಾವು. ಇಲ್ಲ ಖಂಡಿತ, ನೀವು ಮನೆಗೆ ಹಾಲು ಹಾಕ್ಬೇಕಾದ್ರೆ ನಿಮಗಲ್ಲಿ ಎಷ್ಟು ಮಿನಿಮಮ್ ಒಂದು 380 ಗ್ರಾಮ್ ಪ್ರತಿ ಪರ್ಸನ್ನು ಬಳಕೆ ಮಾಡುವಂಥ ಹಾಲನ್ನ ಇಟ್ಕೊಂಡು ನೀವು ಮಿಕ್ಕಿದ್ದ ಹಾಲನ್ನ ಹಾಕ್ಬೇಕಾಗ್ತದೆ. ಸೊ ನಿಮಗೆ ಆರೋಗ್ಯ ದೃಷ್ಟಿಯಲ್ಲಿ ಇಷ್ಟು ML ಕುಡಿಬೇಕು ಅಂತ ಇರ್ತದೆ, ಅಷ್ಟು ML ನೀವು ತಗೊಳ್ಳೇಬೇಕು, ಇಲ್ಲ ಅಂತಂದರೆ ನಿಮಗೆ ಆರೋಗ್ಯ ಕೆಡ್ತದೆ. ಅದಕ್ಕೋಸ್ಕರ ಪ್ರತಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತದೆ, ಹಲೋ, ಸರ್ಕಾರ ಏನು ಹೇಳ್ತದೆ, ಪ್ರತಿಯೊಬ್ಬ ಪರ್ಸನ್ನು 380 ML ಹಾಲನ್ನು ಸೇವಿಸ್ಬೇಕು, ಅಷ್ಟನ್ನು ಹಾಲು ಇಟ್ಕೊಂಡು ಮಿಕ್ಕಿದ್ದನ್ನು ಡೈರಿಗೆ ಹಾಕಿ ಅಂತ ಹೇಳ್ತದೆ. ಅದ್ರ ಪ್ರಕಾರ ನೀವು ಮಾಡಿದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ಸೊ ದೇಶದ ಪ್ರಗತಿನೂ ಕೂಡ ಆಗ್ತದೆ. ಒಳ್ಳೆಯದು ಮಾದೇವ್ ಶೆಟ್ರ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ಹೇಳಿ ಸರ್, ಯಾರು ಎಲ್ಲಿಂದ? ಸರ್ ಹುಣಸೂರಿಂದ, ಹುಣಸೂರು ಪಕ್ಕ ಎಂಗೇಯಿಂದ. ಹೆಸರು? ತುಳಸಿದಾಸ್ ಅಂದ್ಬಿಟ್ಟು. ಹೇಳಿ ತುಳಸಿದಾಸ್ ಅವ್ರ. ಸರ್ ಈಗ ನಮ್ಮ ಊರಿನಲ್ಲಿ ಇದು ಹಾಲನ್ ಡೈರಿ ಖಾಸಗಿ ಆಗಿ ಒಂದ್ 25-30-50 ಲೀಟರ್ ಹಾಲು ಅಳಿಸ್ತಾ ಇದಾರೆ. ಸೊ ಇಲ್ಲಿ ಗೋರ್ನಮೆಂಟ್ ಡೈರಿ ಆಗಿತ್ತು ಇಲ್ಲಿಗೆ. ಈಗ ಅಲ್ಲಿ ಏನಾಗಿದೆ ಅಂದ್ರೆ, ಇದು ಪ್ರೈವೇಟ್ನವರು ಗೋರ್ನಮೆಂಟ್ ಡೈರಿ ಬೇಡಿ ಅಂತ, ಮತ್ತೆ ಈ ಗೋರ್ನಮೆಂಟ್ ಡೈರಿ ಬೇಕು ಅನ್ನೋರು ಪ್ರೈವೇಟ್ ಡೈರಿ ಬೇಡಿ ಅಂತ ಹೇಳಿ ಪೈಪೋಟಿಲಿ ಸ್ಟಾಪ್ ಆಗಿದೆ ಡೈರಿ ಆಗ್ದಂಗೆ ಇಲ್ಲಿಗೆ. ಅದು ಆಯ್ತು. ಈಗ ಅದಕ್ಕೆ ಶೇರ್ಗಳನ್ನ ಕಲೆಕ್ಟ್ ಮಾಡಿದಿರಾ ಇವ್ರೆ? ಅದಕ್ಕೆ ಶೇರ್ಸ್, ಶೇರ್ಗಳನ್ನ ಕಲೆಕ್ಟ್ ಮಾಡಿದ್ರು, ಶೇರ್ನ ವಾಪಸ್ ಮಾಡಿಬಿಟ್ಟಿದ್ದಾರೆ ಈ ಗೋರ್ನಮೆಂಟ್ ಡೈರಿ ತಗೊಳ್ಳೋಂಥವ್ರು, ಮಾಡ್ತಿದ್ದಂಥವ್ರು ಶೇರ್ಗಳನ್ನ ವಾಪಸ್ ಮಾಡಿಬಿಟ್ಟಿದ್ದಾರೆ. ಈಗ 9 ನೀವು ಎಲ್ಲ ಸಂಗ್ರಹಣೆ ಮಾಡಿ ಅಲ್ಲಿ ಶೇರ್ ಕಲೆಕ್ಟ್ ಮಾಡಿ ಅದು ರಿಜಿಸ್ಟರ್ ಮಾಡಿ ಅಲ್ಲಿ ಒಂದು ಸರ್ಕಾರಿ ಸಂಘಗಳನ್ನ ಪ್ರಾರಂಭ ಮಾಡಲಿಕ್ಕೆ. ಸೊ ನೀವು ಸಹಕಾರ ಮಾಡ್ಬೋದಲ್ಲ. ಪ್ರೈವೇಟ್ ಡೈರಿ, ಸರ್ಕಾರಿ ಡೈರಿ ಯಾವಾಗ ಇರೋದಿಲ್ಲ ಅವಾಗ ಪ್ರೈವೇಟ್ ಡೈರಿ ಬಂದು ನಿಂತ್ಕೊಳ್ತದೆ, ಆಗ ದರ ಅವೆಲ್ಲ ನಿಗದಿಪಡಿಸ್ಲಿಕ್ಕೆ ಕಷ್ಟ ಆಗಿ ನಿಮಗೆ ನಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವು ಒಂದು ಯುನಿಕ್ಕಾಗಿ ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಫಸ್ಟ್ ಅದನ್ನ ಅಂತ. ಇದರಲ್ಲಿ ಏನಾಗಿದೆ ಅಂದ್ರೆ, ಅವ್ರು ಇವ್ರಿಗೆ ಬೇಡಿ ಅಂತ, ಇವ್ರು ಅವ್ರಿಗೆ ಬೇಡಿ ಅಂತ. ಬೇರೆ ಯಾರಾದ್ರೊಬ್ರು ಹ್ಯಾಂಡಿಕ್ಯಾಪ್ ಇದ್ರೆ ಅವ್ರಿಗೆ ಕೊಟ್ಬಿಡಿ ಇದನ್ನ. ಈಗ ಮಹಿಳಾ ಸಂಘವನ್ನು ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲಾ ತರದಲ್ಲೂ ಅನುಕೂಲ ಇರ್ತದೆ, ಅದರಲ್ಲೂ ಕೂಡ ಹ್ಯಾಂಡಿಕ್ಯಾಪ್ಗೆ ಆದ್ಯತೆ ಕೊಡ್ತದೆ ಸರ್ಕಾರ ಮತ್ತೆ ಸಹಕಾರ. ಸೊ ಇದನ್ನ ನೀವು ಭೇಟಿ ಮಾಡಿ, ಸಂಬಂಧಪಟ್ಟ ಇಲಾಖೆಗೆ ಭೇಟಿ ಮಾಡಿ ನೀವು ತಕ್ಷಣದಿಂದ ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲ ಕ್ರಮ ತಗೋಬಹುದು. ಅದೇ ನಿಮ್ಮ ಒಂದು ತಾಲೂಕಿನಲ್ಲಿ ಸಹಕಾರ ಇರ್ತದೆ, ಸಂಸ್ಥೆ ಇರ್ತದಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಮನವಿಯನ್ನು ಸಲ್ಲಿಸ್ಬೇಕು. ಅಲ್ಲಿ ಒಬ್ರು ಯಾರಾದ್ರೂ ಒಬ್ರು ಹ್ಯಾಂಡಿಕ್ಯಾಪ್ಗೆ ಈಗ ನಿಮ್ಮಲ್ಲಿ ಒಂದು ಲೀಡರ್ಶಿಪ್ ತಗೊಂಡು ಅದನ್ನ ಮಾಡ್ಬೇಕು, ಅದನ್ನ ಶೇರ್ಗಳು ಕಡೆಕ್ಟ್ ಮಾಡಬೇಕು. ಎಜುಕೇಶನ್ ಮಿನಿಮಮ್ ಇರಬೇಕು. ಇವತ್ತು ಒಂದು ಲೆಕ್ಕಪತ್ರ ನೋಡ್ಲಿಕ್ಕೆ ಏನು ಮಿನಿಮಮ್ PUC ಬೇಕೇ ಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಯಾಕಪ್ಪಂದ್ರೆ ಅಷ್ಟು ಜನಗಳ ಹಾಲನ್ನು ಸಂಗ್ರಹಣೆ ಮಾಡಿ ಅವ್ರಿಗೆ ಬಟವಾಡೆ ಮಾಡಬೇಕು ಅಂದ್ರೆ ಎಲ್ಲ ರೀತಿಯಲ್ಲೂ ಅವರಲ್ಲೂ ಕೌಶಲ್ಯಗಳು ಇರಬೇಕು ಅಲ್ವೇ. ಸೊ ಇಷ್ಟು ಇದ್ರೆ ನಿಮ್ಮ ಒಂದು ಸಂಘ ಉತ್ತಮವಾಗಿ ಬೆಳೀತದೆ, ಎಲ್ಲ ರೀತಿಲೂ ನಿಮಗೆ ಕರೆಕ್ಟ್ ಆಗಿರ್ತದೆ ಅನ್ನೋದೊಂದು. ಮತ್ತು ಹ್ಯಾಂಡಿಕ್ಯಾಪ್ ಅವರ ಕುಟುಂಬದಲ್ಲೇ ಯಾರಾದ್ರೂ ಒಬ್ರು ಕಂಪ್ಯೂಟರ್ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಅಲ್ಪ ಸ್ವಲ್ಪ ಓದಿರೋಂಥವ್ರು PUC ಹಿಂಗೆ ಅವರು ಅನ್ವಯಿಸ್ಕೊಂಡು ಮಾಡ್ಬೋದಾ? ಅವರ ಕುಟುಂಬಕ್ಕೆ ಅಂದರೆ ಆದ್ಯತೆ ಅಂಗವಿಕಲರಿಗೆ ಅಂತಿದ್ರೆ ಅಥವಾ ಮಹಿಳೆಗೆ ಅಂತಿದ್ರೆ ಅದನ್ನೇ ಮಾಡಬೇಕಾಗ್ತದೆ. ಅವರ ಫ್ಯಾಮಿಲಿಗೆ ಕೊಡಕ್ ಬರೋದಿಲ್ಲ ಅದು ಆಗ. ಒಳ್ಳೇದು ತುಳಸಿದಾಸ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್, ಹೇಳಿ ಯಾರು ಎಲ್ಲಿಂದ? ಕೃಷ್ಣಮೂರ್ತಿ ಅವರಿಗೆ ನಮಸ್ಕಾರ, ಅಧಿಕಾರಿಗಳಿಗೆ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಅರೆ ನಿಮ್ಮ ಹೆಸರು ಹೇಳಿ ಸರ್, ತಮ್ದು ಯಾವ ಊರು ಹೆಸರು? ನಾವು ಗುಂಡ್ಲಪೇಟೆ ತಾಲೂಕು ನೇನೆಕಟ್ಟೆ ಅಂತ. ಹೆಸರು? ನಾಗಶೆಟ್ಟಿ ಅಂತ ಸರ್. ಹೇಳಿ ನಾಗಶೆಟ್ರ. ಈ ಹಸು ಬಗ್ಗೆ ಡೈರಿಯಲ್ಲಿ ಹೇಳಿದ್ರಲ್ಲ ಇವಾಗ, ಇವ್ರು ಈಗೊಬ್ರು ತೋರಿಸಿ ಇವ್ರು ಅಂತ ಹೇಳಿ ಮಾತಾಡಿದ್ರಲ್ಲ, ಹೇಳಿ ಹೇಳಿ. ಆಧಾರ ರಿಜಿಸ್ಟರ್ ಇದು ಮಾಡಿ ನಮ್ಮ ಹತ್ರ ಮಾಡಿದೀವಿ. ಈಗ 4 ರೂಪಾಯಿ ಕಾಸನ್ನ ಹಾಕ್ತಾನೆ ಇಲ್ಲ ಸರ್, ಹಾಕ್ತೀವಿ ಅಂತಾರ, ಕೊಡ್ತಾನೆ ಇಲ್ಲ. ಸೊ 4 ರೂಪಾಯಿ ಅದು ನಾವು ಏನು ಡೈರೆಕ್ಟ್ ಆಗಿ ಸಂಘದಿಂದ ಬರ್ತಕ್ಕಂಥದ್ದು, ಅದು ನಮ್ಮ ಡೈರಿಯಿಂದ ಬರ್ತಕ್ಕಂಥದ್ದು, ನಿಮ್ಮ ಚಾಮರಾಜನಗರದಿಂದ ಹಾಲು ಒಕ್ಕೂಟದಿಂದ ಬರ್ತಕ್ಕಂಥದ್ದು ಅದು. ಇದು ನಮ್ಮ ಮೈಸೂರು ಬೇರೆ, ಚಾಮರಾಜನಗರ ಬೇರೆ ಇದೆ ಒಕ್ಕೂಟ. ಅದರಿಂದ ಅಲ್ಲಿಗೆ ಮಾಹಿತಿ ಕೊಟ್ಟು ನಾವು ನಿಮಗೆ ಒದಗಿಸ್ಕೊಡ್ತೀವಿ ವಿಚಾರವನ್ನ. ಆಯ್ತೇ? ಆಯ್ತು ಸರ್. ಒಳ್ಳೇದು ನಾಗಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್, ಹೇಳಿ ಸರ್, ಯಾರು ಎಲ್ಲಿಂದ? ಎಲ್ರಿಗೂ ಮಹೇಶ್ ನಾಯ್ಕನ ನಮಸ್ಕಾರಗಳು ಸರ್. ನಮಸ್ಕಾರ, ಹೇಳಿ ಮಹೇಶ್. ಸಿಂಪಲ್ ಆಗಿ 3 ಟ್ರಸ್ಟ್ ಇದೆ, ದಯವಿಟ್ಟು ಕೋಪರೇಟ್ ಮಾಡಿ. ಮೊದಲನೇದು KMF ಅಂದ್ರೆ ನಮ್ಗೆ ಬರೀ ಹಾಲಿನ ಬಗ್ಗೆ ಮಾತ್ರ ಗೊತ್ತಿರ್ತದೆ, ಹಾಲಲ್ಲದೆ ಇನ್ನೇನೇನು ಉತ್ಪನ್ನಗಳು ತಮ್ಮಿಂದ ನಮಗೆ ಇದೆ. ನಮಸ್ಕಾರ. ಹಾಲಲ್ಲಿ ಸುಮಾರು 10,000 ಮೇಲ್ಪಟ್ಟು ಉತ್ಪನ್ನಗಳು ಇವತ್ತು ನಮಗೆ ಮಾಡಬಹುದು, ಅದನ್ನ ಮಾರಾಟದಲ್ಲೂ ಕೂಡ ಇದ್ದಾವೆ. ಅದರಲ್ಲಿ ಆ್ಯಕ್ಚುಲಿ ನಮಗೆ ಈಗ ನಮಗೆ ಗೊತ್ತಿರೋದು ಪೇಡ ಒಂದು, ನಿಮ್ಗೆ ಹಾಲು ಬಗ್ಗೆ ಗೊತ್ತಿರೋದೆ ಅಂದರೆ ಟೋನ್ ಮಿಲ್ಕು, ಶುಭಂ ಮಿಲ್ಕು, ಐ ಫ್ಯಾಟ್ ಮಿಲ್ಕು, ಇದು ಮಾತ್ರ ಗೊತ್ತಿದೆ. ಅದರಲ್ಲಿ ಪೇಡ, ಮೈಸೂರು ಪಾಕು, ಮತ್ತು ಇವು ಗೋಧಿ ಲಾಡು, ಬರ್ಫಿ, ಕಾಜು ಬರ್ಫಿ, ಇವೆಲ್ಲ ಗೊತ್ತಿದೆ. ಅದೇ ಥರ ನಮಗೆ ಸುಮಾರು KMF-ನಿಂದಲೇ 67 ಪ್ರಾಡಕ್ಟ್ಗಳಿದ್ದಾವೆ. 67 ಅದ್ರ ಜೊತೆಗೆ ನಾವು ಕೂಡ ನಮ್ಮ ಒಂದರಲ್ಲಿ ಈಗ ದೋಸೆ ಇಡ್ಲಿ ಇಟ್ಟು ಕೂಡ ನಾವು ಒಂದು ಉತ್ಪಾದನೆ ಅಂತ ಬಿಟ್ಟಿದ್ದೀವಿ. ಅದರಲ್ಲಿ ನಮ್ಮದು ವೇ ಪ್ರೋಟೀನ್ಸ್ ಅಂಶವನ್ನು ಸೇರಿಸಿ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದಕ್ಕೆ ಪ್ರೋಟೀನ್ಸ್ ಅಂಶವನ್ನು ಜಾಸ್ತಿ ಮಾಡಿ ಆ ಒಂದು ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದೀವಿ ಇವತ್ತು. ಅದ್ರ ಜೊತೆಗೆ ಬ್ರೆಡ್ಡು ಮತ್ತು ಮಫಿನ್ಸ್ ಆ್ಯಂಡ್ ಸ್ಲೈಸ್ ಕೇಕ್ಗಳನ್ನು ಕೂಡ ನಾವು ಬಿಟ್ಟಿದ್ದೀವಿ. ಸೊ ಯಾತಕಪ್ಪ ಅಂದರೆ ನಮ್ಮದು ಬ್ರೆಡ್ ಆ್ಯಂಡ್ ಬಟರ್ ಅಂತ ಏನು ಹೇಳ್ತೀವಿ. ಇವತ್ತು ಮೂಲ ಸೌಕರ್ಯಗಳು ಬೇಕಾಗಿರೋದು ಏನಪ್ಪ ಅಂದರೆ ಹಾಲು, ಬೆಣ್ಣೆ ಮತ್ತು ಒಂದು ಬ್ರೆಡ್ ಪೀಸು ಇರಬೇಕು ಇವತ್ತು ಮೂಲಭೂತವಾಗಿ. ಅದೇ ರೀತಿ ನಮಗೆ ಇವತ್ತು ಇಡ್ಲಿ ಕೂಡ ಒಂದು ಇಡ್ಲಿ ಇಟ್ಟು ಕೂಡ ಒಂದು ಮೂಲ ಒಂದು ವ್ಯವಸ್ಥೆಗಳು. ಅದು ಬಂದಂಥವ್ರು ಹಾಲು ಮತ್ತು ಇವನ್ನೆಲ್ಲ ತಗೊಂಡು ಮನೆಗೆ ಹೋಗುವಂಥ ವ್ಯವಸ್ಥೆಗಳು ಇರ್ತದೆ. ನೀವೇನಾದರೂ ಆ್ಯಡ್ ಮಾಡ್ಬೋದು ಪ್ರಾಡಕ್ಟ್ಸ್ ರೇಂಜ್ಗೆ? ಖಂಡಿತವಾಗ್ಲು ಸರ್. ಈಗ ರಾಗಿ ಅಂಬ್ಲಿ ಅಂತ ಇದೆ ಗೊತ್ತಲ್ವಾ, ಮುಂಚೆ ಎಲ್ಲರೂ ಕುಡಿತಾ ಇದ್ರು, ಆದರೆ ಈಗ ಆ ಥರ ವ್ಯವಸ್ಥೆ ಇಲ್ಲ ಈಗ ನಮ್ಗಳಿಗೆಲ್ಲ. ಹೌದು, ಹಾಗಾಗಿ ಅದು ಮರೆಯಾಗಿದೆ ಅಂತಕ್ಕೋಸ್ಕರನೇ ಈಗ ನಂದಿನಿಲಿ ಏನು ಮಾಡಿದ್ವಿ ಅಂದರೆ ನೈಸರ್ಗಿಕವಾಗಿ ರಾಗಿ ಅಂಬ್ಲಿ ಮಾಡ್ತಾ ಇದ್ದೀವಿ. ರಾಗಿ ಅಂಬ್ಲಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ನಿಮಗೆ. ಅದಲ್ಲದೇ ಅದಕ್ಕೆ ಬೇರೆ ಏನೂ ಹಾಕಲ್ಲ. ಮನೇಲಿ ಹೇಗೆ ಹಿಂದಿನ ಕಾಲದಲ್ಲಿ ಹೇಗೆ ಎಲ್ಲ ಮಾಡ್ಕೊಡ್ತಾ ಇದ್ರು ಅದೇ ಥರ ರಾಗಿ ಅಂಬ್ಲಿ ಮಾಡ್ತಾ ಇದೀವಿ, ಮತ್ತು ಮ್ಯಾಂಗೋ ಲಸ್ಸಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಬೇರೆ ಯಾವುದೋ ನಾವು ಫ್ಲೇವರ್ ಮಿಲ್ಕ್ ಈಗ ಬೇರೆ ಬೇರೆ ಖಾಸಗಿದೆಲ್ಲ ಏನು ಬರ್ತಾ ಇದೆ ಅಲ್ವಾ, ಅದೆಲ್ಲ ಕುಡಿದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ನಮ್ಮದು ನೈಸರ್ಗಿಕವಾಗಿ ಬರುವಂಥದ್ದನ್ನು ಯೂಸ್ ಮಾಡೋದ್ರಿಂದ ಹೆಣ್ಮಕ್ಳು ಪ್ರೊಬಯಾಟಿಕ್ ಮಜ್ಜಿಗೆ ಮತ್ತೆ ಮೊಸರು ಹೇಳ್ತಿರಲ್ಲ, ಹೇಳಿ ಮೇಡಮ್. ಇನ್ನೂ ಒಂದಿದೆ, ಇನ್ನೊಂದೆರಡು ಹೇಳ್ಬಿಡ್ತೀನಿ. ಈಗ ಮೊಸರುಗಳಲ್ಲಿ ನೀವು ಬರೀ ಮಾಮೂಲಿ ಮೊಸರು ತಗೊಂಡು ಕುಡಿತಾ ಇರ್ತೀರಾ ಅಲ್ವಾ, ಹಾಗೆ ಅದೇ ಥರ ಪ್ರೊಬಯಾಟಿಕ್ ಕರ್ಡ್ ಅಂತ ಇದೆ ನಮ್ಮದು. ಪ್ರೋಬಯೋಟಿಕ್ ಮೊಸರು ಮತ್ತೆ ಪ್ರೋಬಯೋಟಿಕ್ ಬಟರ್ ಮಿಲ್ಕ್ ಅಂದ್ರೆ ಮಸಾಲ ಮಜ್ಜಿಗೆ. ಪ್ರೋಬಯೋಟಿಕ್ ಅಂತ ಬಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರೋಬಯೋಟಿಕ್ಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಆ ಪ್ರೋಬಯೋಟಿಕ್ ಮೊಸರುನ ಪ್ರತಿಯೊಬ್ಬರು ಚಿಕ್ಕವರಿಂದ ಇದ್ದು ದೊಡ್ಡವ್ರ ತನಕನು ಯೂಸ್ ಮಾಡ್ಬೋದು. ವಾರದಲ್ಲಿ 2-3 ಸರಿ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ದು ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಈಗ ಸರ್ವೇ ಸಾಮಾನ್ಯ ಯಾರನ್ನೇ ಕೇಳಿ ನೋಡಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾನೆ ಇರ್ತಾರಲ್ವಾ. ಸೊ ಪ್ರೋಬಯೋಟಿಕ್ ಕರ್ಡ್ನ ನೀವು 2-3 ಸರಿ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರೋಬಯೋಟಿಕ್ ಕರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ತೊಂದರೆ ಕಡಿಮೆ ಆಗುತ್ತೆ, ಮತ್ತು ನಿಮಗೆ ಕರ್ಳೆಲ್ಲ ಏನು ಡೈಜೆಷನ್ ಪ್ರಾಬ್ಲಮ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ, ಸ್ಕಿನ್ ಗ್ಲೋ ಇರುತ್ತೆ, ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ನಿಮಗೆ ಎರಡು ಪ್ರಶ್ನೆ ಕೇಳ್ಬಿಡಿಯಪ್ಪ, ಇನ್ನು ಉಳಿದಿದ್ದು ಎರಡು ಬೇಗ ಬೇಗ. ಪುನೀತ್ ರಾಜ್ಕುಮಾರ್ ಅವರು ರಾಯಭಾರಿಯಾಗಿದ್ದರು, ಈಗ ಯಾರಿದ್ದಾರೆ ಮೇಡಮ್? ಸರ್ ಈಗ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಸರ್, ಅವ್ರ ಅಣ್ಣ ಅಂತ ಇದಾರಲ್ಲ, ಶಿವರಾಜ್ ಕುಮಾರ್ ಅವರು ಇದ್ದಾರೆ ಸರ್. ಜಾಸ್ತಿ ಪ್ರಚಾರ ಆಗ್ತಿಲ್ಲ ಪುನೀತ್ ಅಣ್ಣ? ಇಲ್ಲ, ಈಗ ಅವ್ರದನ್ನ ತಗೊಂಡು ಅಡ್ವರ್ಟೈಸ್ಮೆಂಟ್ ತಗೊಂತ ಇದೀವಿ, ತಗೊಂಡು ಎಲ್ಲಾರ್ಗು ಇದ್ ಮಾಡ್ತೀವಿ. ಒಂದು ಅಂದದಿಂದ ಮೂರನೇ ಪ್ರಶ್ನೆ ಕೊನೆಯದಾಗಿ, ದಯವಿಟ್ಟು ಈಗ ಪ್ಲಾಸ್ಟಿಕ್ ಕವರ್ಲಿ ಹಾಲು ಕೊಡ್ತಾ ಇದ್ದಾರೆ, ಪರ್ಯಾಯ ವ್ಯವಸ್ಥೆ ಮಾಡ್ಲಿಕ್ಕೆ ಏನಾರ ಒಂದು ಪ್ರಯತ್ನ ಪಡಿತಾರೆ? ಹೌದು, ಈಗ ಬಯೋಡಿಗ್ರೇಡಬಲ್ ಒಂದನ್ನ ರಿಸರ್ಚ್ ಮಾಡ್ತಾ ಇದಾರೆ, ಅದನ್ನ ಅದು ಭೂಮಿಲಿ ಡೈಜೆಷನ್ ಆಗಬೇಕು ಆ ಥರವಾಗಿ, ಅದು ಯಾವುದೇ ಥರದ ಅಜಾರ್ಡ್ಸ್ ಕಾಸ್ ಮಾಡಬಾರ್ದು ಅನ್ನೋ ವಿಚಾರಗಳನ್ನ ನಾವು ಈಗ ಕೈಗೆತ್ಕೊಂಡಿದ್ದೀವಿ. ಕೆ ಎಮ್ ಎಫ್ ಇಂದನೂ ಕೂಡ ಕೈಗೆತ್ಕೊಂಡಿದ್ದಾರೆ, ಅದನ್ನು ಬೇಗ ಮಾಡಿ ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ. ಒಳ್ಳೆಯದು ಮಹೇಶ್, ನಾಯ್ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಪ್ಪ? ನಮಸ್ಕಾರ ಸರ್, ನಾವು ಹುಣಸೂರಿಂದ ಸುರೇಶ್ ಅಂದ್ಬಿಟ್ಟು. ಅಧಿಕಾರಿಗಳಿಗೆ ನಮಸ್ಕಾರ ಸರ್. ನಮಸ್ಕಾರ. ಸರ್, ಇದು ಮಾಮೂಲಿ ನಂದಿನಿ ಇದು ಕೆಸಲ್ ಹಾಲಾಯ್ತಲ್ಲ ಹಂಗದು ಹುಣಸೂರಲ್ಲಿ ಅಂಗಡಿ ಇಡೀ 28 ರೂಪಾಯಿ ಅದ ಸರ್ ಮಾಮೂಲಿ. ಅದೇ ಹಳ್ಳಿಗಳಲ್ಲಿ 30 ರೂಪಾಯಿ ತಗೋತಾರ ಸರ್, ಮಾಮೂಲಿ ಅಂಗಡಿಗಳಲ್ಲಿ 30 ರೂಪಾಯಿ ತಗೋತಾರೆ ಪೆಸಲ್ ಅಲ್ಲಿಗೆ ಸರ್. ಅದು ಏನು ಸರ್ ಪ್ರಾಬ್ಲಮ್? ಆ ತರ ತಗೊಳಂಗಿಲ್ಲ, ಆ ತರ ಯಾವುದೇ ಇದ್ದು ನಿಮ್ಮ ಹೇಳಿ ಸರ್. ಅದಕ್ಕೆ ಕೇಳಿದ್ರೆ ನಾವು ನಮ್ಗೆ ಚಾರ್ಜ್ ಜಾಸ್ತಿ ಇದ್ ಮಾಡ್ತಾರ ಅದಕ್ಕೆ 2 ರೂಪಾಯಿ. ಇಲ್ಲ ಇಲ್ಲ ಇಲ್ಲ, ಆ ತರ ಇಲ್ಲ. ನಾವು ಏನ್ MRP ಇಟ್ಟಿದ್ರೆ MRP ಮೇಲೆ 1 ರೂಪಾಯಿ 50 ಪೈಸೆನು ಕೂಡ ಎಕ್ಸ್ಟ್ರಾ ಕೊಡೋಗಿಲ್ಲ. ಆ ತರ ಕೊಟ್ರೆ ಕಂಪ್ಲೇಂಟ್ ಆಗ್ತದೆ. ನೀವು ಅಲ್ಲಿರ್ತಕ್ಕಂಥ ಫೀಲ್ಡ್ ಸೂಪರ್ವೈಸರ್ ಗಮನಕ್ಕೆ ತಂದು ನೀವು ಕಂಪ್ಲೇಂಟ್ಗಳನ್ನ ಕೊಡಬಹುದು, ನಾವು ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ. ಸುರೇಶ್ ಅವರೇ ಕರೆ ಮಾಡಿದಕ್ಕೆ ವಂದನೆಗಳು. ಮುಂದಿನ ಕರೆ ನಮಸ್ತೆ ಆಕಾಶವಾಣಿ. ಹಲೋ ಸರ್, ಹೇಳಿ ಸರ್, ಯಾರು ಎಲ್ಲಿಂದ? ಸರ್ ಅರಕೆರೆ ನಟರಾಜ್. ಹಾ ಹೇಳಿ ನಟರಾಜ್ ಅವರು. ಸರ್, ನಾವು ಈಗ ಹಾಲು ಉತ್ಪಾದನೆ ಮಾಡ್ತೀವಿ. ಪ್ರತಿನಿತ್ಯ ನಮ್ಮ ಅರಕೆರೆ 9,000 ಲೀಟರ್ ಹಾಲು ಉತ್ಪಾದನೆ ಮಾಡ್ತೀವಿ ಸರ್. ನಮ್ಮಲ್ಲಿ ಸಣ್ಣ ಒಂದು 10 ಲೀಟರ್ ವರ್ಗೆ ಹಾಲು ಹಾಕೋದ್ರೆ ಒಂದು ಸಮಸ್ಯೆ ಎತ್ತಾಗುತ್ತೆ ಸರ್. ಏನು ಅಂತ ಅಂದ್ರೆ, ನಿಮ್ಮ ಹಾಲು ಚೆನ್ನಾಗಿಲ್ಲ, ಡಿಗ್ರಿ ಕಮ್ಮಿ ಅನ್ನೋದು ಒಂದು ಪಾಯಿಂಟ್ ಸರ್. ಈ ಒಂದು ಪಾಯಿಂಟ್ ನೀವು ಇದ್ ಮಾಡ್ದಾಗ ಶುದ್ಧ ಪರಿಶುದ್ಧ ಎರಡೂ ಇದ್ ಮಾಡ್ದಾಗ, ನೀವು ಶುದ್ಧ ಹಾಲು ಕೊಡ್ಬೇಕು ಅಂದ್ರೆ ನಾವು ಹಾಲ್ಗೆ ಡೈರಿಗೆ ಹಾಕುವಾಗ ಅದು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ಇಷ್ಟು ಡಿಗ್ರಿ ಬರ್ತದೆ ಅಂತ. ಆಗ್ಲೇ ಇದು ಕಲ್ಬೆರಕೆ ಹಾಲು ಇದು ಇದ್ರ ಹಾಲು ಅಂತ ಕಂಡಿಡಿಯುವಂತ ಒಂದು ಪ್ರಾಯೋಗಿಕವಾಗಿ ಒಂದು ಏನಾದ್ರೂ ಕಂಡಿಡಿಬಹುದಲ್ಲ ಸರ್. ನಮಸ್ಕಾರ. ಅರಕೆರೆ ಅಂದ್ರೆ ಮಂಡ್ಯ ಅರಕೆರೆನ ಸರ್? ಮಂಡ್ಯ ಜಿಲ್ಲೆ ಅರಕೆರೆ ಸರ್, ಶ್ರೀರಂಗಪಟ್ಟಣ ತಾಲೂಕು. ಶ್ರೀರಂಗಪಟ್ಟಣ ಆಯ್ತು. ಆ ಒಂದು ನಮ್ದು ಮೈಸೂರಿಗೆ ಬರ್ತದೆ, ಆಯ್ತು, ಅವ್ರ ಗಮನಕ್ಕೆ ತತ್ತೀವಿ. ಆದ್ರೂ ಕೂಡ ಒಂದು ವಿಚಾರ ಹೇಳ್ತೀನಿ ನಿಮಗೆ. ಸೊ ಈಗ ನಿಮ್ಮಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹಣೆ ಆಗ್ತದೆ, 9,000 ಲೀಟರ್ ಸಂಗ್ರಹಣೆ ಆಗ್ತದೆ. ಅದು ಅದ್ರ ಜೊತೆಗೆ ನಮ್ಮಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಾವು ಸಂಗ್ರಹಣೆ ಮಾಡೋ ವೇಳೆಯಲ್ಲಿ ನಾವು ಆರ್ಗನೋಲೆಪ್ಟಿಕ್ ಟೆಸ್ಟ್ ಅಂತ ಮಾಡಿ, ಜೊತೆಗೆ ಅಲ್ಲಿ ಟೆಸ್ಟ್ಗಳನ್ನ ಪ್ರಿಲಿಮಿನರಿ ಟೆಸ್ಟ್ಗಳನ್ನ ಮಾಡೇ ಸಂಗ್ರಹಣ ಮಾಡೋದು. ಅದರಲ್ಲಿ ಯಾವುದೇ ಥರ ಕಲಬೆರಿಕೆ ಆಗಿಲ್ಲದೆ ಇರ್ಬೋದು ಆಗಿರ್ಬೋದು ಅಂಥದ್ದನ್ನು ಕಂಡುಹಿಡಿಯೋದಕ್ಕೆ ನಮ್ಮಲ್ಲಿ ಹಲವಾರು ಟೆಸ್ಟ್ಗಳಿದ್ದಾವೆ. ಇನಿಷಿಯಲ್ ಸ್ಟೇಜಲ್ಲಿ ಆ ಟೆಸ್ಟ್ಗಳನ್ನ ಮಾಡಿ ಅದನ್ನು ನಾವು ಯಾರೂ ಮಾಡಲ್ಲ ಆ ಥರ ಕಲಬೆರಿಕೆನ ನಮ್ಮಲ್ಲಿ. ಸೊ ನಮ್ಮಲ್ಲಿ ಹೆಚ್ಚು ಸ್ವಲ್ಪ ಪಂಟ್ ಮಟ್ಟಿಗೆ ನೀರಿನಂಥ ಒಂದು ಪದಾರ್ಥಗಳನ್ನೂ ಕೂಡ ನಾವು ಕಂಡುಹಿಡಿಯುವಂಥ ವಿಚಾರಗಳು ನಮ್ಮಲ್ಲಿ ಟೆಸ್ಟ್ಗಳಿದ್ದಾವೆ. ಅದ್ರ ಪ್ರಕಾರ ಟೆಸ್ಟ್ ಮಾಡಿ ನಾವು ಒಳಗಡೆ ತಗಂತೀವಿ. ಯಾಕಪ್ಪ ಅಂದರೆ ಇವತ್ತು ಪರಿಶುದ್ಧ ಹಾಲನ್ನ ಸಂಗ್ರಹಣೆ ಮಾಡೋದೇ ಮುಖ್ಯ ಗುರಿಯಾಗಿದೆ. ಉತ್ಪಾದನೆ ಮಾಡೋದಲ್ಲ ಮುಖ್ಯ ಗುರಿ, ಪರಿಶುದ್ಧ ಹಾಲು. ಮತ್ತು ಅದನ್ನು MBRT ಕೂಡ ನಾವು ಮತ್ತು ಪ್ರತಿಯೊಂದು ಕೂಡ ಅಲ್ಲಿ ನಾವು ಕಾನ್ಸೆಪ್ಟ್ ನೋಡ್ತೀವಿ. ಸೊ ಆ ವಿಚಾರದಲ್ಲಿ ನಾವು ಆ ಒಂದು ಮುಂಜಾಗ್ರತೆಯನ್ನು ವಹಿಸ್ತೀವಿ. ಮುಂದಿನ ದಿನಾಂಕಗಳಲ್ಲಿ ಗುಣಮಟ್ಟದ ನೋಡಿಕೊಂಡು ಒಂದು ದರವನ್ನು ನಿಗದಿಪಡಿಸುವಂಥ ವಿಚಾರಗಳು ಕೂಡ ಬರ್ತದೆ. ಒಳ್ಳೆಯದು ನಟರಾಜ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ಹೇಳಿ ಸರ್, ಯಾರು ಎಲ್ಲಿಂದ? ನನಿಯೂರ್ ತಾಲೂಕು ಸೂರಳಿಯಿಂದ ಸುಬ್ಬಣ್ಣ ಅಂತ. ಕೇಸಮೂರ್ತಿ ಅವರು ನಮಸ್ಕಾರ. ನಮಸ್ತೆ. ಅಧಿಕಾರಿಗಳಿಗೂ ನಮಸ್ಕಾರ. ನಮಸ್ಕಾರ. ಎರಡು ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ, ನಿಮ್ಮ ಇದರಿಂದ ಹಾಲು ಒಕ್ಕೂಟದಿಂದ ಸಹಾಯಧನ ಆಗ್ಲಿ ಯಾವ್ದೇ ಪ್ರಯೋಜನ ಇದಾಗ್ಲಿ ಅದು ಏನ್ ಸಿಗುತ್ತ ಅಂತ ಒಂದು. ಉತ್ಪಾದಕರಿಗೆ ಏನ್ ಸೌಲಭ್ಯ ಕೊಡ್ತೀರಿ ಉತ್ಪಾದಕರಿಗೆ? ಈಗ ನೀವು ಉತ್ಪಾದಕರ ಅಲ್ಲಿ ಆ ಒಂದು ವ್ಯವಸ್ಥೆ ಹಾಲು ಆಗ್ತಿದ್ರಲ್ಲ, ಈಗ ನಿಮಗೆ ಯಾವುದೇ ತರ ಎಲ್ಲಾ ಸವಲತ್ತುಗಳು ಕೊಡ್ತಾ ಇದೀವಲ್ಲ. ಈಗ ನಾವು ಹಸುಗಳಿಗೆ ನಿಮಗೆ ಇನ್ಸೂರೆನ್ಸ್ ಕೊಡ್ತಾ ಇದೀವಿ, ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದೀವಿ, ಮತ್ತು ನಿಮಗೆ ರಸಮೇವದಲ್ಲಿ ಇದು ಸೀಟ್ಸ್ಗಳು ಕೊಡ್ತಾ ಇದ್ದೀವಿ. ಸೊ ಎಲ್ಲ ಹಂತದಲ್ಲೂ ಕೂಡ ನಾವು ಮತ್ತು ಮ್ಯಾಟ್ಗಳು ಕೊಡ್ತಾ ಇದ್ದೀವಿ ರಾಸುಗಳಿಗೆ, ಒಂದು ದರವನ್ನು ಕಡಿಮೆ ಮಾಡಿ ಕೊಡ್ತಾ ಇದ್ದೀವಿ, ರಸಮೇವುಗಳನ್ನ ಕೊಡ್ತಾ ಇದ್ದೀವಿ. ಸೊ ಮತ್ತು ಇನ್ನಿನ್ನ ಎಲ್ಲ ಥರದ್ಗಳ ಒಂದು ಏನೇ ಬಂದರೂ ಕೂಡ ರೈತರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ ನಾವು. ಇದು ನಮ್ದು ಮಹಿಳಾ ಡೈರಿ ಸರ್. ಹಾಂ ಆಯಿತು. ಇದುವರೆಗೆ ಯಾವುದು ಗ್ರಾಹಕರಿಗೆ ಯಾವುದು ಸೇರಿಲ್ಲ, ಸವಲತ್ತು ಯಾವುದು ಬಂದಿಲ್ಲ. ಖಂಡಿತ ಅದು ಸೆಕ್ರೆಟರಿ ನಮ್ಮ ನಮ್ಮ ಹೆಂಗಸರು ಅಲ್ಲಿಗ ಉಪಾಧ್ಯಕ್ಷರಾಗಿದ್ರು, ಈಗಿಲ್ಲ. ನಾವು ಆವತ್ತವನಿಂದ ನೋಡ್ತೀವಿ, 85-86 ಏನಾದ್ರು ಡೈರಿ ಓಪನ್ ಆಗಿರೋದು, ಆತವನಿಂದ ಇತವನವರೆಗೆ ಯಾವುದು ಸಹಾಯಧನ ಇಲ್ಲ. ಸಹಾಯಧನ ಅಂತಂದ್ರೆ ಸರ್ಕಾರದಿಂದ ಬರ್ತಕ್ಕಂಥದ್ದು 5 ರೂಪಾಯಿ ಬರ್ತದೆ, ನಮ್ಮ ಕಡೆಯಿಂದ ಏನು ಮೇವೊಂದು ಕೊಡ್ತಾ ಇದೀವಲ್ಲ ನಾವು. ಈಗ ಒಂದು ಕೊಡ್ತಾ ಇದಾರೆ, ಅವ್ರು ಕೊಡ್ತಾ ಇಲ್ವಲ್ಲ ಸರ್. ಅದನ್ನ ನೀವು ಅಲ್ಲಿ ಫೀಲ್ಡ್ ಆಫೀಸರ್ಸ್ ಇರ್ತಾರೆ, ನೀವು ಎನ್ಕ್ವೈರಿ ಮಾಡ್ಕೊಂಡು. ಈಗ ನಾವು ಜೋಳ ಉಟ್ಲಾಕೋ ಟೈಮಲ್ಲಿ ಜೋಳ ಕೊಡ್ತೀವಿ, ಜೊತೆಗೆ ಸೈಲೇಜ್ ಅಂತ ಒಂದು ವಿಚಾರಗಳು, ಮತ್ತು ಅಜೋಲಾ ಅಂತಾನು ಕೊಡ್ತೀವಿ. ನಿಮಗೆ ಪ್ರೋಟೀನ್ಸ್ ಜಾಸ್ತಿ ಇರ್ತಕ್ಕಂಥ ಹಾಲನ್ನ ಅತಿ ಹೆಚ್ಚು ಜಾಸ್ತಿ ಮಾಡಲಿಕ್ಕೆ ಅಜೋಲಾನ್ ಅಂತ ಕೊಡ್ತೀವಿ. ಮತ್ತೆ ಡಾಕ್ಟರ್ಗಳ ಟ್ರೀಟ್ಮೆಂಟ್ಸ್ ಎಲ್ಲ ಫ್ರೀ ಅಲ್ವಾ ನಿಮಗೆ? ಚಾಫ್ ಕಟರ್ಸು ಈಗ ಮಿನಿಮಮ್ ನಿಮಗೆ ಇಷ್ಟು ಹಾಲು ಅಂತಿದ್ದ, ಇಷ್ಟು ಹಾಲು ಮತ್ತು ಇಷ್ಟು ಹಸುಗಳಿತ್ತು ಅಂತಂದ್ರೆ ಅಂಥವ್ರಿಗೆ ಚಾಫ್ ಕಟರ್ನ ಮತ್ತು ಮಿಲ್ಕಿಂಗ್ ಮಿಷಿನ್ನ ನಿಮ್ಗೆ ಸಬ್ಸಿಡಿ ಲೆವೆಲಲ್ಲಿ ಕೊಡ್ತೀವಿ. ಹಾಲಿನ ಮೇಲೆ ಹೋಗುತ್ತೆ ಅದು. ಹಾಂ, ಇದು ಹಸುಗಳು ಹಸು ಮೇಲೆ ಹೋಗುತ್ತೆ ಹಸುಮಲ್ಲಿ. ಈಗ ನಾವು ಹಸ ಇತ್ತು ಕೊಟ್ಬಿಟ್ಟಿವಿ, ಈಗ ತರ್ಬೇಕು ತಂದಿವಿ. ಅದು ಇನ್ನೂ ಕರ ಹಾಕಿಲ್ಲ. ಹೇಳಿ ಹೇಳಿ ಹೇಳಿ. ನಮ್ದು 81 ಡೈರಿಗೆ ಹಾಲಾಕವ್ರು ನಾವು. ಅದ ಆಕಸ್ಮಿಕವಾಗಿ ಇದಾಗಿತ್ತು, ಏನೋ ಒಂದು ಇವಾಗಿತ್ತು ಕೊಟ್ಬಿಟ್ಟು. ಈಗ ಏನ್ ಇನ್ನೊಂದ್ ಪ್ರಶ್ನೆ ಏನಾರು ಇದ್ರೆ ಕೇಳ್ಬಿಡಿ ಸುಬ್ಬಣ್ಣ ಅವರೇ, ಮುಂದಿನ ಕರೆ. ಇದೇ ಪ್ರಶ್ನೆ, ಎರಡನೇ ಪ್ರಶ್ನೆ. ಆಯ್ತು ಆಯ್ತು. ಅದು ಯಾವ ತರ ಪೋಷಣೆ ಮಾಡ್ಬೇಕು, ಇನ್ನು ಕರ ಹಾಕಿಲ್ಲ. ಅದಕ್ಕೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲಿ ಕೇಳ್ಕೊಳ್ಳಿ. ಆಗ್ಬೋದಾ ಸುಬ್ಬಣ್ಣ ಅವರೇ? ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ. ಗುಂಡಪೇಟೆಯಲ್ಲಿ ಕೃಷ್ಣ ಅಂತ. ಹೇಳಿ ಕೃಷ್ಣ. ಸರ್, ಹಾಲಿನಲ್ಲಿ ಯಾವ್ದು ಒಂದು ಪ್ರೋಟೀನ್, ಲ್ಯಾಕ್ಟೋಸ್ ಇಲ್ಲ ಲ್ಯಾಕ್ಟಿಕ್ ಆಸಿಡ್ ಅನ್ನೋ ಒಂದು ಪ್ರೋಟೀನ್ ಇದೆಯಂತೆ. ಅದು ಯೂಸ್ ಅದು ಹಾಲಿನಿಂದ ಯೂಸ್ ಮಾಡೋದ್ರಿಂದ ಕೆಲವರಿಗೆ ಮಿಲ್ಕ್ ಅಲರ್ಜಿ ರೀತಿ ಆಗತ್ತೆ. ಅದು ಅದು ಲ್ಯಾಕ್ಟ ಅದು ಪ್ರೋಟೀನ್ ತೆಗೆದು ಹಾಲು ಉತ್ಪಾದನೆ ಮಾಡಕ್ ಸಾಧ್ಯ ಆಗಲ್ವ ಸರ್ ಅದು? ಈಗ ಒಂದು ನಮಸ್ಕಾರ. ಒಂದು ಹಾಲು ಒಂದು ಕೊಲೈಡಲ್ ಪಾರ್ಟಿಕಲ್. ಕೊಲೈಡಲ್ ಪಾರ್ಟಿಕಲ್ಸ್ ಅಂದರೆ ಎಲ್ಲವನ್ನ ಸಂಯೋಜನೆ ಆಗಿರ್ತಕ್ಕಂಥ ಒಂದು ಮಿಶ್ರಣ. ಅದನ್ನು ಸಪ್ರೇಟಾಗಿ ಮಾಡಿ ನಾವು ನಮ್ಮ ಫ್ಯಾಕ್ಟ್ರಿ ಹಂತದಲ್ಲಿ ಸಪ್ರೇಟ್ ಮಾಡೋದಕ್ಕೆ ಅವಕಾಶ ಇದೆ. ನಿಮ್ಮ ಹಂತದಲ್ಲಿ ನಾವು ಎಲ್ಲ ಸಂಯೋಜನೆ ಮಾಡಿ ಹಾಲು ತಗೋಬೇಕಾಯ್ತದೆ. ಯಾಕಪ್ಪ ಅಂದರೆ ನಿಮಗೆ 4-1, 8-50 ಇದ್ದರೆ ಮಾತ್ರ ನಿಮಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ 5 ರೂಪಾಯಿ ಪ್ರೋತ್ಸಾಹನ ಬರ್ತದೆ. ಜೊತೆಗೆ ಈ ಥರ ನಾವು ಸಪ್ರೇಟಾಗಿ ಮಾಡೋಕ್ಕೋಯ್ತು ಅಂತಂದರೆ ಯಾರಿಗೋ ಒಬ್ಬರಿಗೆ ಅಲರ್ಜಿ ಇರ್ತದೆ, ಅಂಥವ್ರು ಬಿಟ್ಬಿಟ್ಟು ಮಿಕ್ಕೋರಿಗೆಲ್ಲ ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು. ಆ ವಿಚಾರದಲ್ಲಿ ನಾವು ಇವತ್ತು ಆ ಥರ ಸೆಗ್ರಿಗೇಷನ್ ಮಾಡಿ ತಗೊಳಕ್ಕಾಗಲ್ಲ. ಒಳ್ಳೆಯದು ಕೃಷ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾಗರಾಜ್ ಅಂತ ಮಾಗೂರಿಂದ ಮಾತಾಡ್ತೇನೆ. ಎಚ್ ಡಿ ಕೊಡೇನಿ. ಹೇಳಿ ನಾಗರಾಜ್. ನಮ್ದು ಧೈರ್ಯ 10 ರೂಪಾಯಿ ಸರ್, ಕ್ಯಾಪ್ ಕಟ್ರು ಮತ್ತೆ ಮ್ಯಾಟ್ಗಳೆಲ್ಲ ಬರ್ತಾ ಇಲ್ಲ, ಸ್ವಲ್ಪ ಅರ್ಜೆಂಟ್ ಆಗಿ. ಆಮೇಲೆ ಲೋನ್ ಸಿಕ್ತಿತ್ತು, ಸ್ಟೆಪ್ ಲೋನ್ ಸಿಕ್ತಿತ್ತು, ಅದು ಸ್ಥಗಿತವಾಗಿದೆ, ಸ್ವಲ್ಪ ಮುಂಚಿತವಾಗಿ ಕೊಡಿಸ್ಕೊಡಿ ಸರ್. ಆಯಿತು. ನಮ್ಮ ಒಕ್ಕೂಟದ ಹಿರಿಯ ಅಧಿಕಾರಿಗಳ ಜೊತೆ ಮತ್ತು ನಮ್ಮ MDO ಜೊತೆ ಮಾತಾಡಿ ನಾವು ಅದನ್ನು ಕ್ರಮ ತಗೊಂತೀವಿ. ಆಗಲಿ ನಾಗರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು? ರಾಮನಗರ ಜಿಲ್ಲೆ ಸದಾಶಿವ ಅಂತ ಸರ್. ಹೇಳಿ ಸದಾಶಿವ ಅವರೇ. ಕೇಶವಮೂರ್ತಿ ಅವರಿಗೂ ಮತ್ತೆ KMF ಅಧಿಕಾರಿಗಳಿಗೂ ಋತುಪರ ವಂದನೆಗಳು ಸರ್. ನಮಸ್ಕಾರ. ನಮಗೂ ಕೂಡ ನಮಸ್ತೆ ಸರ್. ಇದು ಈ KMF ನಿಂದ ಏನು ಹಾಲಾಗ್ತಾ ಇದೀವಲ್ಲ ನಾವು, ಏಕ ನಾವು ನಮ್ಮ ಅಪ್ಪನ ಕಾಲದಿಂದ ಹಾಕಬರ್ತಾ ಇದೀವಿ. ಮತ್ತೆ ಈ ರೈತರಿಗೆ ನೀವು ಸಬ್ಸಿಡಿ ದರದಲ್ಲಿ ಏನಾರು ಅಮೌಂಟ್ ಕೊಡ್ಬೋದಾ ಸರ್ ಅಂತ, ಈಗ ವಾರ್ಷಿಕ ಬಡ್ಡಿ ದರದಲ್ಲಿ ಆ ತರ ಒಂದು ಯೋಜನೆಗಳು ಮಾಡಿದ್ರೆ ಒಳ್ಳೇದು ಸರ್ ಅಂತ ನಮ್ಮ ಅನಿಸಿಕೆ ಸರ್. ಇದ್ರೆ ಶೂನ್ಯ ಬಂಡವಾಳದಿಂದ ಮಾಡೋದಾದ್ರೆ ವರ್ಷಕ್ಕೊಂದ್ಸಲ ಕಟ್ಟುವ ಕಂತು ರೀತಿಯಿಂದ ಅನುಕೂಲ ಆಯ್ತದೆ ಅಂತ ಸರ್, ಪಶುಸಂಗೋಪನಾ ಮಾಡೋ ಜನಗಳಿಗೆಲ್ಲ. ನಮಸ್ಕಾರ. ಇವತ್ತು ಏನು ದರ ಕೊಡ್ತಾ ಇದ್ದೀವಿ ಅದು ಆ್ಯಕ್ಚುಲಿ ಈಗ ಸಂಘಗಳಿಂದ ಕೊಡ್ತಾ ಇರ್ತಕ್ಕಂಥದ್ದಲ್ವೇ. ಸಂಘಗಳಲ್ಲಿ ನೀವು ಈ ಥರ ಒಂದು ಹಣ ಕ್ರೋಢೀಕೃತ ಆದರೆ ಅಂಥ ಒಂದು ಸಂಘ ಬೋರ್ಡಲ್ಲಿ ತೀರ್ಮಾನ ಮಾಡ್ಕೊಂಡು ನೀವು ಈ ವ್ಯವಸ್ಥೆಗಳನ್ನ ಮಾಡ್ಕೋಬೋದಾಗಿದೆ. ಇದನ್ನು ಇದು ಒಕ್ಕೂಟದಿಂದ ನಿಮಗೆ ಏನು ಇತರೆ ಬೆನಿಫಿಟ್ಗಳು ಏನು ಬರ್ತವೆ, ಸೊ ವ್ಯಾಕ್ಸಿನೇಷನ್ಸು, ಇನ್ಶೂರೆನ್ಸು, ಇವು ಆ ಥರ ಒಂದು ವ್ಯವಸ್ಥೆಗಳನ್ನ ಮಾಡ್ಬೋದಾಗ್ತದೆ ಹೊರತು ಈಗ ಹಣದ ವ್ಯವಸ್ಥೆಗಳನ್ನ ನಾವು ಆ ಥರ ಮಾಡೋಕ್ಕೆ ಬರೋದಿಲ್ಲ ಒಕ್ಕೂಟಗಳಿಂದ. ಆಮೇಲೆ ಸರ್ ನಾವ್ ಏನಂದ್ರೆ ಹೆಚ್ಚು ಒಂದ್ 10-15 ಸ್ವಿಂಗ್ ಮಡಗಿದೀವಿ, ಯಾವಾಗ ನಮ್ಗೆ ಹಾಲ್ ಕರಿಯ ಯಂತ್ರ ಮತ್ತೆ ಜಾಬ್ ಕಟರ್ ಇವು ಅವೈಲೇಬಲ್ ಇಲ್ಲ ಇಲ್ಲ ಅಂತಾರೆ ಸರ್ ನಿಮ್ಮ ಈಗ ನಿಮ್ಮ ರಾಮನಗರ ಜಿಲ್ಲೆಗೆ ಈಗ ನಮ್ಗೆ ಬೆಂಗಳೂರು ಡೈರಿಗೆ ಸೇರ್ತದೆ ಆಕ್ಚುಲಿ ಅದು. ಈಗ ನಾವು ಅದರಲ್ಲೂ ಕೂಡ ಅಲ್ಲೂ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸ್ತೀವಿ, ಜೊತೆಗೆ 10-15 ಹಸುಗಳಿದ್ರೆ ನಿಮಗೆ ಖಂಡಿತವಾಗಿಯೂ ಮಿಲ್ಕಿಂಗ್ ಮಿಷಿನ್ ಚಾಫ್ ಕಟರ್ನ ಸಬ್ಸಿಡಿ ಲೆವೆಲಲ್ಲಿ ಕೊಡ್ತಾರೆ. ಅಲ್ಲಿ ಮಾಹಿತಿ ಕೊಡ್ತೀವಿ, ಅಧಿಕಾರಿಗಳ ಕೊಟ್ಟು ಮಾಹಿತಿ ಕೊಟ್ಟು ನಿಮ್ಮ ಇದನ್ನ ಸ್ಪಂದಿಸಿ ಮಾಡಕ್ಕೆ. ಧನ್ಯವಾದಗಳು. ಒಳ್ಳೇದು ಸದಾಶಿವ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ ಸರ್, ಹೇಳಿ ಸರ್, ಯಾರು ಎಲ್ಲಿಂದ? ನಾವು ನಾರ್ಮಲ್ ತಾಲೂಕು ಬಿಡಿದವ ಬಿಡಿ. ಹೆಸರು? ಮುದ್ದುರಾಜು ಅಂತ. ಹೇಳಿ ಮುದ್ದುರಾಜು. ಏನಿಲ್ಲ, ಇದು ಡೈರಿ ಬಗ್ಗೆ ಅದೇ ಹೊಸ ಇತ್ತು ಒಂದು. ಹಾಲು ಡೇ ಇದು ಬರಕ್ಲ ಅಂತ ಅಂದ್ರು ಹೊಸ ಮಾರಾಕ್ಬಿಟ್ಟೆ. ಏನಾಗಿದೆ ಅಂದ್ರೆ ಈಗ ನಾವ್ ಏನ್ ಸವಲತ್ತು ತಗೊಂಡಿದ್ರೆ ಡೈರಿ ಕಡೆಯಿಂದ, ಅದಕ್ಕೆ ಏನ್ ಮೆಂಬರ್ಶಿಪ್ನೇ ನೀವು ಅರ್ಹತೆ ಇಲ್ಲ ಅಂತ ಅನ್ಬಿಟ್ಟು ತೆಗೆದಾಕ್ತೀವಿ ಅಂತಾರೆ. ಏನ್ ಸಮಸ್ಯೆ? ಈಗ ಒಂದು ಮೆಂಬರ್ಶಿಪ್ ಆದ್ಮೇಲೆ ಇಷ್ಟು ದಿವಸ ಹಾಲು ಹಾಕ್ಬೇಕು ಅಂತ ಇರ್ತದೆ. ಸೊ ಅಷ್ಟು ದಿವಸ ಹಾಲು ಹಾಕಿದ್ರೆ ಮಾತ್ರ ನೀವು ಅಲ್ಲಿಗೆ ಅರ್ಹತೆ ಹೊಂದ್ತೀರಿ. ಜೊತೆಗೆ ನೀವು ಇಮಿಡಿಯೇಟ್ ಆಗಿ ಮಾರಾಟ ಮಾಡಿದ ತಕ್ಷಣ ಇನ್ನೊಂದು ಹಸು ತಗೊಂಡು ಹಾಲನ್ನ ಹಾಕೋದ್ರ ಮೂಲಕ ನಿಮ್ಮ ಒಂದು ಮೆಂಬರ್ಶಿಪ್ನ ಉಳಿಸ್ಕೋಬೇಕಾಗ್ತದೆ. ಸೊ ಇಲ್ಲ ಅಂದ್ರೆ ಎಲ್ಲ ಅರ್ಹತೆಗಳು ಬರೋದಿಲ್ಲ. ಇಲ್ಲ ಎಷ್ಟನೇ ಕರಾವೋದು ನಿಮ್ದು ಹಸು? ಮೂರನೇದು ನಾಲ್ಕನೇದು ಆದಾಗ ನೀವು ಅದಕ್ಕೆ ಅತಿ ಹೆಚ್ಚು ನೀವು ಆರೈಕೆಯನ್ನು ಮಾಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅವು ಆ ಉತ್ಪಾದನೆಗಳಲ್ಲಿ ನಿಮಗೆ ಏನು ಫ್ಯಾಟ್ SNF ಏನಿದೆ ಅದು ನಿಗದಿತವಾಗಿ ಕೊಡ್ತವೆ. ನೀವು ಅದಕ್ಕೆ ಆರೈಕೆ ಕಮ್ಮಿ ಮಾಡ್ತು ಅಂದರೆ ಖಂಡಿತವಾಗುವೆ ನಿಮಗೆ ಲೋ SNF ಇರತಕ್ಕಂಥ ಹಾಲನ್ನು ಕೊಟ್ಟು ನಿಮಗೆ ಡಿಗ್ರಿ ಕಮ್ಮಿ ಬಂದಾಗ ಪಾವತಿ ಕಮ್ಮಿ ಆಗ್ತದೆ. ಲೋ SNF ಅಂತ ನಾವು ಕಳಪೆ ದರ್ಜೆ ಹಾಲು ಅಂತ ಕರಿತೀವಿ ಅದನ್ನು ನಾವು. ಸರಿ ಆಯ್ತು. ಈಗ ಓಲಿ, ಈಗ ಮೆಂಬರ್ಶಿಪ್ ಅಂತ ನಾವು ಶೇರ್ ಕಟ್ಟಿದೀವಲ್ಲ, ಅದಕ್ಕೆ ಇದು ಮಾಡಿದ್ರೆ ನಮ್ಗೆ ಶೇರ್ ವಾಪಸ್ ಕೊಡ್ಬೇಕಲ್ವಾ? ಶೇರ್ ವಾಪಸ್ ಕೇಳಿ, ನಿಮ್ಮ ಬರವಣಿಗೆಯಲ್ಲಿ ಇದ್ರಲ್ಲಿ ಕೇಳಿ ಕೊಡ್ತಾರೆ, ಶೇರ್ ವಾಪಸ್ ಕೊಡ್ತಾರೆ. ಅಥವಾ ನೀವು ಹಾಲೆ ಹಾಕಲ್ವ? ಮುಂದೆ ಹಾಲು ಹಾಕಿದ್ರೆ ಅದು ಬಳಕೆ ಆಗ್ತದೆ. ಅದು ಹಾಲು ಹಾಕಿದ್ರೆ ಅಂದ್ರೆ ಸರಿಯಾಗಿ ಈಗ ನಮ್ಮ ಅರ್ಹತೆನೆ ಇಲ್ಲ, ನೀವೇನು ಪರ್ಚೇಸ್ ಮಾಡಿಲ್ಲ ತಿಂಡಿ ಪಂಡಿ ಇದು ಅಂತ ಅಂದ್ಬಿಟ್ಟು ನೀವು ಓಟು ಪಾಟ ಹಾಕೋದು ಇದಿಲ್ಲ ಅಂತ ಅಂತಾರಲ್ಲ. ಹೌದು. ಅದರಿಂದ ಅದಕ್ಕೆ ಏನ್ ಗೊತ್ತಾ, ನಾವೇ ಹಾಕದೆ ಬೇಡ, ಏನಿಲ್ಲ ಪ್ರೈವೇಟ್ ಡೈರಿ ಅದೇ. ಅಲ್ಲ, ಪ್ರೈವೇಟ್ ಡೈರಿ ಇದೆ ಎರಡನೇ ಆಪ್ಷನ್ಸ್ ಅಂತಲ್ಲ. ನಿಮ್ಗೆ ಈ ಸಹಕಾರಿ ಸರ್ಕಾರದ ಸಂಘಗಳ ಡೈರಿಗಳಲ್ಲಿ ಹಲವಾರು ಸವಲತ್ತುಗಳಿದ್ದಾವೆ. ಈ ಸವಲತ್ತುಗಳನ್ನ ಬಳಕೆ ಹಸು ಸತ್ರು ಕೂಡ ಅದಕ್ಕೆ ಇನ್ಶೂರೆನ್ಸ್ ಕೊಡ್ತೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಹೆಚ್ಚು ರೈತರನ್ನೇ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದರಿಂದ ನೀವು ಇಲ್ಲೇ ಹಾಕೋದು ಉತ್ತಮ ಅಂತ ನನ್ನ ಅನಿಸಿಕೆ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಮಸ್ತೆ, ನಾನು ಮೈಸೂರಿಂದ ವಿನಯ್ ಕುಮಾರ್ ಅಂತ ಮಾತಾಡೋದು. ಹೇಳಿ ವಿನಯ್ ಕುಮಾರ್ ಅವರ. ಸರ್ ನಮ್ಮಲ್ಲಿ ಒಂದು 6-7 ಗಿರ್ತಳಿ ಹಸುಗಳಿದೆ ಸರ್. ಅದ್ರದ್ದು ಮೊದಲು ಫ್ಯಾಷನ್ ಆಗಿ ಶುರು ಆಗಿದ್ದು ಈಗ ಬಹಳ ಉತ್ಸಾಹದಿಂದ ಅದು ಮಾಡ್ತಾ ಇದ್ದೀವಿ. ಇದನ್ನೇ ನಾವು ಅವಲಂಬಿಸ್ಕೊಂಡು ಹೋಗಿ ಚೆನ್ನೈನಲ್ಲಿ ಒಂದು ಮಿಲ್ಕ್ ಮಿಷಿನ್ ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡಿಕೊಂಡು ಮಿಲ್ಕ್ ಮಿಷಿನ್ಗಳು ಮಿಲ್ಕಿಂಗ್ ಮಿಷಿನ್ಗಳನ್ನೆಲ್ಲ ಮೈಸೂರಿಗೆ ತರಿಸ್ತಾ ಇದ್ದೀವಿ. ಯಾವ್ದಾದ್ರು ರೀತಿಯಲ್ಲಿ ನಾವು ಜನಸೇವೆಗೆ ಯಾವ್ದಾರು ಜನಸಂಖ್ಯೆಗೆ ಹೆಲ್ಪ್ ಆಗುವಂತ ರೀತಿಯಲ್ಲಿ ಸಬ್ಸಿಡಿ ಮೂಲಕ ಕೊಡುವಂತ ವ್ಯವಸ್ಥೆ ಏನಾದ್ರು ಮಾಡ್ಬೇಕು ಅಂದ್ರೆ ನಾವು ಯಾವ ರೀತಿ ಮುಂದುವರಿಬೇಕು ಸರ್? ಅದು ನಮ್ಮದು ಕೋಆಪರೇಟಿವ್ ಸೆಕ್ಟರ್ ಆಗಿದ್ದರೆ, ಮೈಸೂರು ಡೈರಿ ಆಗಿರೋದ್ರೆ, ನೀವು ಏನು ಬೇರೆಯವ್ರಿಗೆ ಏನು ಅನುಕೂಲ ಆಗ್ತದೆ ಅದೇ ರೀತಿ ನೀವು ಸಂಘಗಳಿಗೆ ಹೋಗಿ ಹಾಕಿ ಅಲ್ಲಿಂದ ನೀವು ಪಾವತಿ ಮಾಡಿಸ್ಕೋಬೇಕಾಗ್ತದೆ. ಈ ಗಿರಿತಳಿ ತಾನೆ ನೀವು ಹೇಳ್ತಾ ಇರೋದು? ಗಿರಿತಳಿ. ಸೊ ಇದನ್ನ ಕೂಡ ಸಹಕಾರ ಸಂಘಕ್ಕೆ ಹೋಗಿ, ಪಕ್ಕದ ಸಹಕಾರ ಸಂಘಕ್ಕೆ ಹೋಗಿ ಹಾಲು ಹಾಕಿ ಅಲ್ಲಿನ ಮೂಲಕ ನೀವು ಹಣವನ್ನು ಪಾವತಿ ಮಾಡಿಸ್ಕೋಬಹುದು. ಅದು ಬಿಟ್ಟು ನೇರವಾಗಿ ನೀವು ಯಾವುದೇ ತರ ನಮ್ಮ ಒಕ್ಕೂಟಗಳಲ್ಲಿ ನೇರವಾಗಿ ಬಂದು ಹಾಲು ಹಾಕಕ್ ಆಗಲ್ಲ. ಅದು ಹಾಲಿಗಲ್ಲ ಸರ್, ಇವಾಗ ಮಿಲ್ಕಿಂಗ್ ಮಿಷಿನ್ಗಳು ನಮ್ಮಲ್ಲಿ ಕೊಯಂಬತ್ತೂರ್ನಲ್ಲಿ ಒಂದು ಫ್ಯಾಕ್ಟ್ರಿ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಆ ಮಿಲ್ಕಿಂಗ್ ಮಿಷಿನ್ಗಳನ್ನ ನಾವು ಸರ್ಕಾರದ ಮೂಲಕ ಅಥವಾ ಸರ್ಕಾರ ಸಹಾಯದಿಂದ ಸಬ್ಸಿಡಿ ಮೂಲಕ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಯಾವ ಪದ್ಧತಿ ಅನುಸರಿಸಬೇಕು, ಯಾರನ್ನ ನಾವು ಭೇಟಿ ಮಾಡುತ್ತೆ? ಸೊ ಅದನ್ನ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ ಬಿಡಿ. ಅದು ನನ್ನ ನಂಬರ್ ತಗೊಂಡಿರಿ, ಮಾಹಿತಿ ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ನಂಬರ್ ಕೊಡಿಸ್ತೀನಿ, ಆಮೇಲೆ ಅವ್ರನ್ನ ವೈಯಕ್ತಿಕವಾಗಿ ಮಾತಾಡಿಸಿ ವಿನಯ್ ಕುಮಾರ್ ಅವ್ರೆ. ಒಳ್ಳೇದು, ನಮಸ್ಕಾರ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ ಸರ್. ನಮಸ್ಕಾರ. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮ್ಮ ಅಪ್ಪ ಡೆತ್ ಆಗ್ಬಿಟ್ಟಿದ್ರು, ಬೇರೆಯಿಂದ ಎಷ್ಟು ಅಮೌಂಟ್ ಬಂದದು ಅಂತ. ನಿಮ್ಮ ಹೆಸರೇನವ್ವಾ? ಭಾಗ್ಯ ಅಂತ. ಯಾವ ಊರು? ಹಿರಿಕಟಿ. ಯಾವ ತಾಲೂಕು? ಗುಂಡ್ಲುಪೇಟೆ ತಾಲೂಕು. ಸೊ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ ಇದಕ್ಕೆ ಹಾಲು ಒಕ್ಕೂಟಕ್ಕೆ ಸೇರ್ತದೆ. ಸೊ ಈ ಈ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾವು ಚರ್ಚೆ ಮಾಡಿ ನಿಮಗೆ ಮಾಹಿತಿ ಕೊಡಿಸ್ತೀವಿ. ಆಗ್ಲಿ ಭಾಗ್ಯಮ್ಮನವ್ರೆ. ಮೇಡಮ್, ಈಗ ಅರಿವು ಕಾರ್ಯಕ್ರಮ ಕೆ ಎಂ ಎಫ್ ಅಲ್ಲಿ ಮಾಡ್ತೀರಿ, ಏನಿದು ಅರಿವು ಕಾರ್ಯಕ್ರಮ ಚುಟುಕಾಗಿ ಹೇಳ್ಬಿಡಿ. ಅರಿವು ಕಾರ್ಯಕ್ರಮ ಅಂತಂದ್ರೆ ಜನಗಳಲ್ಲಿ ಮತ್ತೆ ಮಕ್ಕಳಲ್ಲಿ ಅರಿವು ಮೂಡಿಸೋದು ಅಂದ್ರೆ ಏನದನ್ನ ಉತ್ಪನ್ನಗಳು ನಂದಿನಿ ಹಾಲು ಮತ್ತು ಹಾಲಿನ ಬಗ್ಗೆ ಉತ್ಪನ್ನಗಳು ಏನಿದೆ ಅದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು. ನಾವು ಅದಕ್ಕೋಸ್ಕರ ಈಗ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈಗೇನಂದ್ರೆ ಪ್ರತಿಯೊಂದು ಕಡೆಗೆಲ್ಲ ಮಕ್ಕಳುಗಳಿಗೆಲ್ಲ ಏನಾಗಿದೆ, ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ನೀವು ನೋಡ್ತಾ ಇದ್ದೀರಾ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎಷ್ಟೋ ಮಕ್ಕಳುಗಳು ಸ್ಕೂಲ್ ಹೋಗಿರ್ತಾರೆ, ಕಾಲೇಜ್ಗೆ ಹೋಗಿರ್ತಾರೆ, ಸಡನ್ನಾಗಿ ಬಿದ್ದೋಗ್ತಾರೆ. ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದರೆ ಮಕ್ಕಳದು ಫುಡ್ ಲೈಫ್ ಹೆಲ್ತ್ ಅಂದರೆ ಏನೋ ಮಕ್ಕಳು ಹಠ ಮಾಡುತ್ತೆ ಅಂತ ನಾವೆಲ್ಲ ದೊಡ್ಡವ್ರು ಏನು ಮಾಡ್ತೀವಿ, ಏನೋ ಬೇಕರಿ ಏನೋ ಇರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಅಂತ ನಾವು ಕೊಡಿಸ್ಬಿಡ್ತೀವಿ, ಅಲ್ಲಿಂದನೇ ತಪ್ಪಾಗ್ತಾ ಇರೋದು. ಸೊ ಹಾಗಾಗಿ ಇದೆಲ್ಲ ಆಗಬಾರ್ದು, ಮಕ್ಕಳು ಭವಿಷ್ಯ ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಈ ಅರಿವು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಈ ಕೆ ಎಂ ಎಫ್ಗೆ ರೈತರು ಕೂಡ ಭೇಟಿ ಮಾಡಬಹುದು, ಅದಕ್ಕೂ ವ್ಯವಸ್ಥೆ ಮಾಡ್ತೀರಾ? ಖಂಡಿತವಾಗ್ಲೂ ರೈತರೇ ಫಸ್ಟ್ ಬರೋದು, ಆಪ್ಷನ್ ಇರೋದೇ ಇರೋದೆ ರೈತರುಗಳಿಗೋಸ್ಕರ ಫಸ್ಟೇ ಬರೋದೆ ರೈತರುಗಳು. ಓಕೆ ಓಕೆ ಮೇಡಮ್. ಈಗ ರೈತ ಏನು ನಿಮ್ಮಲ್ಲಿ ಮೆಂಬರ್ ಆಗಿದಾರಲ್ಲ, ಹೆಣ್ಮಕ್ಳಿಗೆ ಒಂದು ದೊಡ್ಡ ಹಾಸ್ಟೆಲ್ ಕಟ್ಬಿಟ್ಟಿದ್ರಿ ಮೈಸೂರು ಬಗ್ಗೆ ಹೇಳಿ ಮೇಡಮ್. ಸರ್, ಈಗ ಅಂತಂದ್ರೆ ರೈತರ ಮಕ್ಕಳ ಹೆಣ್ಮಕ್ಳುಗಳಿಗೆ ಏನಿರ್ತಾರೆ, ಮೊದಲೆಲ್ಲ ಓದ್ಸೋಕೆ ಅಂದ್ರೆ ಕಷ್ಟಪಡ್ತಾ ಇದ್ರು, ಬಟ್ ಈಗೆಲ್ಲ ಹೆಣ್ಮಕ್ಳು ಓದಿ ಮುಂದೆ ಬರ್ತಾ ಇದಾರೆ. ಅದು ಅಲ್ಲಿ ಸಿಟಿಗೆ, ಹಳ್ಳಿ ಮಕ್ಕಳು ಸಿಟಿಗೆ ಬಂದು ಓದುತ್ತಾ ಇದಾರೆ, ಬಟ್ ಓದೋದ್ರಿಂದ ಅವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಬೇಕೇ ಬೇಕಲ್ವಾ. ಕೆಲವ್ರಿಗೆ ಏನಾಗುತ್ತೆ, ಉಳ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಸೇಫ್ಟಿ ಇಲ್ಲ, ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋದಕ್ಕೋಸ್ಕರ ಕೆಲವು ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಪ್ಪ ಅಮ್ಮಂದಿರು ಕಳಿಸೋದೇ ಇಲ್ಲ, ಏ ಸಿಟಿಗೆ ಹೋಗಿ ನಗರಕ್ಕೆ ಹೋಗಿ ಯಾರು ಓದಿಸೋದು ಅಂತ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಮಕ್ಕಳುಗಳು ಓದಲಿ ಅನ್ನೋದಕ್ಕೋಸ್ಕರ 350 ಜನ ಹೆಣ್ಮಕ್ಳುಗಳಿಗೆ ಉಚಿತ ವ್ಯವಸ್ಥೆ ಇದೆ ಸರ್, ಅಲ್ಲೇ ಹಾಸ್ಟೆಲ್ ಇದೆ ಫ್ರೀ. ಸರ್, ಅಲ್ಲಿ BSc ತನಕ PU ಇಂದ ಬಂದು ಮುಗಿಸ್ಕೊಂಡ್ ಬರ್ತಾರೆ, ಡಿಗ್ರಿ ಮಾಡ್ಬೋದು, ಮಾಸ್ಟರ್ಸ್ ಮಾಡ್ಬೋದು, ಕಂಪ್ಲೀಟ್ ಎಲ್ಲ ಮಾಡ್ಕೊಂಡಿರ್ಬೋದು ಸರ್. ನೋಡಿದ್ರೆ 10 ಮತ್ತು 12 PUC ಮತ್ತೆ SLC ಓದಿರೋ ಮಕ್ಕಳಿಗೆ ಏನಾದ್ರು ಸ್ಕಾಲರ್ಶಿಪ್ ಕೊಡ್ತೀರಾ ಮೇಡಮ್? ಖಂಡಿತವಾಗ್ಲೂ ಕೊಡ್ತೀವಿ ಸರ್. ವರ್ಷನೂ ಒಂದು ತಾಲೂಕಲ್ಲಿ 3 ಮಕ್ಕಳುಗಳಂತ ಆಯ್ಕೆ ಮಾಡ್ಕೋತೀವಿ. PUCಲಿ 3 ಮಕ್ಕಳು, ಗಂಡ್ಮಕ್ಳು 3, ಹೆಣ್ಮಕ್ಳು 3. ಹಾಗೇನೆ 10th ಕ್ಲಾಸ್ ಓದಿರೋ ಅಂತದಕ್ಕೆ ಗಂಡ್ಮಕ್ಳು 3, ಹೆಣ್ಮಕ್ಳು 3, ಅವ್ರಿಗೆಲ್ಲ ಸ್ಕಾಲರ್ಶಿಪ್ ಇರುತ್ತೆ. ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ ಮೇಡಮ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ ಸರ್, ನಾನು ನಂದಿನಿ ತಾಲೂಕು ಬದರೋಳ ಗ್ರಾಮದಿಂದ ವೆಂಕಟೇಶ್ ಅಂತ. ಹೇಳಿ ವೆಂಕಟೇಶ್ ಅವ್ರೆ. ಸರ್, ಇದು ನಂದಿನಿ ಬ್ರ್ಯಾಂಡ್ಲೆ ಕೆಲವು ಹಾಲುಗಳಿದೆಯಲ್ಲ ಸರ್, 6 ಕೆಡುವ ರೀತಿಯಲ್ಲಿ ಇರ್ತಕ್ಕಂಥದ್ದು, ಮತ್ ಈ ತರ ಹಾಲುಗಳದ್ದು ಯಾವ್ದೇ ಎಷ್ಟು ತರ ಇದೆ ಅಂತ ಹಾಲಿನ ತರ ಹೇಳಿ ಮೇಡಮ್. ನಮಸ್ಕಾರ, ಹೇಳಿ. ಸೊ ಈಗ ಅದಕ್ಕೆ ಅಲ್ಟ್ರಾಯ್ಡ್ ಟ್ರೀಟ್ಮೆಂಟ್, UHT ಮಿಲ್ಕ್ ಅಂತ ಕರಿತೀವಿ ನಾವು ಅದಕ್ಕೆ. ಗುಡ್ ಲೈಫ್ ಹಾಲು, ಗುಡ್ ಲೈಫ್ ಹಾಲು ಅಂತಲೂ ಕರಿತೀವಿ. ಸೊ ಅದಕ್ಕೆ ಫ್ಲೆಕ್ಸಿ ಪ್ಯಾಕಿಂಗ್ ಅಂತಲೂ ಕರಿತೀವಿ. ಸೊ ಇವು 6 ಮತ್ತು ಅವುಗಳನ್ನ ಅವನ್ನ ಸೇಫಾಗಿ ಇಡಬಹುದು, ಯಾವುದೇ ಥರ ಕೆಡದಂಗೆ. ಯಾಕಪ್ಪ ಅಂದರೆ ಅವು ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಅದನ್ನು ಒಂದು ಈಟ್ ಮಾಡಿ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸಿರ್ತೀವಿ. ಸೊ ಅಲ್ಲಿಗೆ ಬೇಕಾದಂಥದ್ದು ಯಾವುದೂ ಇರಲಿಕ್ಕಿಲ್ಲ. ಅಂಥದ್ದನ್ನು ನಾವು ಆರ್ಡಿನರಿ ಪ್ಯಾಕಿಂಗಲ್ಲಿ ನಾವು ರೂಮ್ ಟೆಂಪ್ರೇಚರ್ಲಿ ಕೂಡ 6 ಇಟ್ಟು ನಾವು ಅದನ್ನು ಬಳಕೆ ಮಾಡ್ಬೋದು. ಇದು ಯಾಕಪ್ಪ ಅಂತಂದರೆ ಇಲ್ಲಿ ಏರಿಯಾಸ್ಗಳು, ಕಾಶ್ಮೀರದಂಥ ಪ್ರದೇಶಗಳಿಗೆ, ಸೊ ಯಾವುದೇ ಥರ ಪ್ರೊಕ್ಯೂರ್ಮೆಂಟ್ ಇಲ್ಲದೆ ಇರತಕ್ಕಂಥ ಪ್ರದೇಶಗಳಿಗೆ ಇದು ಬಳಕೆ ಆಗ್ತದೆ. ಸೊ ಈ ಒಂದು ಮತ್ತು ಮಿಲ್ಟ್ರಿಗಳಿಗೂ ಕೂಡ ಇದು ಸಪ್ಲೈ ಆಗ್ತದೆ. ಸೊ ಇದು ಬಿಟ್ಟರೆ ಬೇರೆ ಹಾಲಿನ ಹೇಳಿ ಸರ್, ಒಂದು ಗುಡ್ ಲೈಫ್ ಹಾಲ್ ಆಯಿತು, ಬೇರೆ ಬೇರೆ ಹಾಲು ಅದರಲ್ಲೇ ಕೂಡ ಸ್ಲಿಮ್ ಮಿಲ್ಕ್ ಬರ್ತದೆ. ಅದರಲ್ಲಿ ಸ್ಲಿಮ್ ಅದು ಫ್ಯಾಟ್ ಕಮ್ಮಿ ಇರ್ತದೆ, 1.5 ಫ್ಯಾಟ್ ಇರ್ತದೆ, 0% ಫ್ಯಾಟ್ ಇರ್ತದೆ, 3.1% ಫ್ಯಾಟ್ ಇರ್ತದೆ. ಹೇಳಿ ವೆಂಕಟೇಶ್, ಹೇಳಿ. ರೆಡ್ ಕಲರ್ ಪ್ಯಾಕ್ ಇರುತ್ತಲ್ಲ ಹಾಲು, ರೆಡ್ ಸಮೃದ್ಧಿ ಅಂತ ಕರಿತೀವಿ ಅದು, ಪ್ಯಾಶ್ಚರೈಸ್. ಅದರದ್ದು ವಿಶೇಷ ಏನು ಸರ್? ಅದರಲ್ಲಿ ಸಮೃದ್ಧಿ ಹಾಲಲ್ಲಿ ಆ್ಯಕ್ಚುಲಿ 6% ಫ್ಯಾಟ್ ಇರ್ತದೆ. ಅದಕ್ಕೆ ಅದನ್ನು ಹೈ ಫ್ಯಾಟ್ ಮಿಲ್ಕ್ ಅಂತ ಕರಿತೀವಿ ನಮ್ಮಲ್ಲಿ. ಸೊ ಅದು ಹೆಚ್ಚಾದರೆ ಟೀ ಮತ್ತು ಮೊಸರಿಗೆ ಚೆನ್ನಾಗಿ ಹೊಂದ್ಕೊಳ್ಳೋದ್ರಿಂದ ಈ ಒಂದು ಹಾಲನ್ನು ಕೆಲವು ವರ್ಗದವರು ಬಳಸ್ತಾರೆ ಇದನ್ನು. ಮತ್ತು ಈ ಹೋಟ್ಲುಗಳಲ್ಲೂ ಕೂಡ ಇದನ್ನು ಸಾಕಷ್ಟು ಬಳಸೋದ್ರಿಂದ ಈ ಹಾಲನ್ನು ಉತ್ಪಾದನೆ ಪ್ಯಾಕ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ಒಳ್ಳೆಯದು ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್, ನಾನು ಸೋಮಶೇಖರ್, ಯಲೆಕೆರೆಯಿಂದ. ಹೇಳಿ ಸೋಮಶೇಖರ್. ಸರ್, ಈ ಪ್ರೋತ್ಸಾಹನ ಸೇರಿಸಿ ರೈತರಿಗೆ ಒಂದು 40 ಲೀಟ್ರಿಗೆ ಕೊಡಬೇಕು ಸರ್. ತಿಂಡಿ ರೈಟ್ ಎಲ್ಲ ಜಾಸ್ತಿ ಆಗೈತೆ, ವರ್ಕೌಟ್ ಆಗಲ್ಲ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಈ ಡೈರಿಲಿ ಮೊದಲು ಡಿಗ್ರಿ 24-25 ಬರಬೇಕು ಅಂತಾರೆ, ಆಮೇಲೆ ಇನ್ನೊಂದ್ ಸಾರಿ ಕೊಬ್ಬನಂಶ 4 ಬರಬೇಕು ಅಂತಾರೆ. ಆ ಎದುರುಗಡೆ ಕರ್ಸೂರು ಅಷ್ಟು ಬರಲ್ಲ, ನಮ್ಗೆ ಮೇಲಧಿಕಾರಿ ಹೇಳ್ತಾರೆ, ಅದರಂತೆ ನಾವು ಕೇಳ್ತೀವಿ. ನಿಮ್ಮ ಹಾಲ ತಕೋಗ್ರಿ ಅಂತಾರೆ, ಹೆಂಗ್ ಸರ್ ನಾವು ಮಾಡೋದು? ಈಗ ಒಂದು ನಮಸ್ಕಾರ ಇವ್ರೆ, ಆಕ್ಚುಲಿ ಒಂದು ನಿಗದಿತವಾದಂತ ಒಂದು ಸ್ಟ್ಯಾಂಡರ್ಡ್ ಅಥವಾ ಮಾನದಂಡ ಇರ್ತದೆ ಯಾವುದೇ ಒಂದು. ಈಗ ನಮಗೆ ಒಂದು ಮಾರ್ಕ್ಸ್ 35 ಮಾರ್ಕ್ಸ್ ತೆಗೆದ್ರೆ ಪಾಸು ಅಂತ ಇರ್ತದಲ್ಲ ಆ ತರ. ಹಾಲನ್ನ ನಾವು ಒಂದು ಸಂಗ್ರಹಣೆ ಮಾಡಬೇಕು ಅಂತಂದ್ರೆ FFSAI ಪ್ರಕಾರ ಏನಾಗ್ತದೆ, ಫುಡ್ ಸೇಫ್ಟಿ ಮೆಜರ್ಸ್ ಪ್ರಕಾರ, ಸೊ 3.4.1, 8.5 ಅನ್ನೋ ನಿಗದಿ ಇರ್ತದೆ. ಅದ್ರ ಪ್ರಕಾರನೇ ನಾವು ಹಾಲನ್ನು ಸಂಗ್ರಹಣೆ ಮಾಡ್ತೀವಿ, ಅದ್ರ ಪ್ರಕಾರನೇ ನಿಮಗೂ ಗ್ರಾಹಕರಿಗೂ ಕೊಡ್ತೀವಿ. ಅದೇನಾದ್ರೂ ಸ್ವಲ್ಪ ಕಮ್ಮಿ ಆಯಿತು ಅಂತಂದ್ರು ಅದು ಸಬ್ ಸ್ಟ್ಯಾಂಡರ್ಡ್ ಮಿಲ್ಕ್ ಅಥವಾ ಕಳಪೆ ಹಾಲು ಅಂತ ಕರೀತದೆ ಅದನ್ನು. ನಾವು ಹಸುನ ಅವ್ರ ಎದುರಿಗೆ ಡೈರಿ ಹತ್ರ ಕರೆದಾಗ ಅಷ್ಟು ಬರಲ್ವಲ್ಲ ಸರ್, ನಾವು ರೈತರು ಏನು ಮಾಡೋದು ಸರ್? ಈಗ ಅಂಥ ಒಂದು ವಿಚಾರ ಇದ್ದಾಗ ಅದನ್ನು ಡಾಕ್ಟರ್ಗೆ ತಪಾಸಣೆಗೆ ಒಳಪಡಿಸಿ ಅದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಪರೀಕ್ಷೆ ಮಾಡಿಸೋದು ಸೂಕ್ತ. ಅದನ್ನ ನಾವು ಅವ್ರಿಗೆ ಹೇಳ್ತೀವಿ ಸರ್, ಡೈರಿ ಅವ್ರಿಗೆ ಹೇಳ್ತೀವಿ, ಆದ್ರೂ ಅವ್ರು ಕೇಳಲ್ಲ. ಅದೇನೋ ಮೇಘಲಾಧಿಕಾರಿಗಳು ಹಂಗ ಹೇಳವ್ರಪ್ಪ, ನೀವ್ ಹಿಂಗ್ ಇಲ್ಲ ಹಂಗ ಹೇಳಂಗಿಲ್ಲ ಅವರು. ಸೊ ಪ್ರತಿಯೊಂದು ವಿಚಾರಗಳು ಇರ್ತದೆ, ಅದಕ್ಕೆ ಪೌಷ್ಟಿಕಾಂಶಗಳನ್ನ ಕೊಟ್ಟು ಅವಕ್ಕೆ ಆರೈಕೆ ಮಾಡೋದ್ರ ಮೂಲಕ, ಈಗ ಯಾವುದೇ ಆಗ್ಲಿ ಒಂದು ವೀಕ್ ಆಗಿದೆ ಅಂದ್ರೆ ಅದು ಆರೈಕೆ ಇಂಪಾರ್ಟೆಂಟ್ ಅದಕ್ಕೆ. ಸೊ ಆರೈಕೆಗಳನ್ನ ಕೊಟ್ಟು ಅವನ ಗುಣಮಟ್ಟದ ಹಾಲನ್ನ ಪಡಿಬೇಕಾಗ್ತದೆ ಹೊರತು ಇನ್ಯಾವುದೇ ಬೇರೆ ತರ ವ್ಯವಸ್ಥೆಗಳು ಇರ್ಲಿಕ್ಕಿಲ್ಲ. ಆಯ್ತು ಸರ್, ನಾವು ಅದೇ ಹೇಳಿದ್ರು ಅವರು ಕೇಳಲ್ಲ ಸರ್, ಡಾಕ್ಟರ್ ಹೇಳಿದ್ರೆ ಅದ್ ನೀವು ಅವ್ರಿಗೆ ಹೇಳ್ಕೊಳ್ಳಿ ನಮ್ಗೆ ಹೇಳ್ಬೇಡಿ ಅನ್ಬಿಟ್ಟು ಎಷ್ಟೋ ಸರಿ ಹಿಂದಿ ಕಳ್ಸ್ಬಿಟ್ಟಾರೆ ಸರ್. ಸೋಮಶೇಖರ್ ಇವ್ರ ನಂಬರ್ ನಾ ಕೊನೆಯಲ್ಲಿ ಕೊಡಿಸ್ತೀನಿ ಜೈಶಂಕರ್ ಅವ್ರದ್ದು, ಸೊ ದಯಮಾಡಿ ಅವ್ರ ಜೊತೆ ಮಾತಾಡಿ ಅದನ್ನೋದು ಡೈರೆಕ್ಟ್ ಆಗಿ ಹೋಗಿ ದುಡ್ಡು ಬರಂಗ್ ಮಾಡ್ಕೊಡಿ ಸರ್, ನೀವು ರೈಟ್ ಅಲ್ಲೇ ಹಾಕ್ಸ್ಬಿಡಿ ಸರ್. ಖಂಡಿತ ನಾನು ಮೇಲಧಿಕಾರಿಗಳು ಹೇಳಿ ನಿಮ್ಗೆ ಇದು ಮಾಡಿಸ್ಕೊಡ್ತೀನಿ ಬಿಡಿ. ಹೌದು ಸರ್, ಅವರು ಪ್ರೋತ್ಸಾಹನ ಬತ್ತಾಯಿಲ್ಲ ಸರ್, ನಮ್ಮ ಡೈರಿಗೆ ದುಡ್ಡು ಹಾಕ್ತಾರಲ್ಲ ಸರ್, ಅದ್ರಲ್ಲೇ ಹಾಕೊಂಗ್ ಮಾಡ್ಕೊಡಿ ಸರ್, ರೈತರಿಗೆ ಅನುಕೂಲ ಆಯ್ತು. ನಿಮಗೆ 5 ರೂಪಾಯಿ ಪ್ರೋತ್ಸಾಹನ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರ್ತದಲ್ಲ? ಇಲ್ಲ ಸರ್, ಬಂದಿಲ್ಲ ಸರ್, ನಮ್ಮ ಅಕೌಂಟ್ ಬಂದಿಲ್ಲ ಸರ್, ಡಿಗ್ರಿ ಬತ್ತಾಯಿಲ್ಲ, ನಾವೇನ್ ಮಾಡಿಕ್ಕಾದದು. ನಿಮಗೆ 4.1, 8.5 ಇದ್ರೆ ಮಾತ್ರ 5 ರೂಪಾಯಿ ಬರ್ತದೆ. ಕಡಿಮೆ ದರ್ಜೆ ಹಾಲು ಇದ್ರೆ ಅಂತವ್ರಿಗೆ 5 ರೂಪಾಯಿ ಬರಲ್ಲ. ಬರಲ್ಲ, ನಿಜ ಸರ್. ಹಿಂಗೆ ಹಸುಗಳು ಈ ರೀತಿ ಇರ್ತವಲ್ಲ, ಏನ್ ಮಾಡಿಕ್ಕಾಗದು ಸರ್? ಎಲ್ಲಾ ಪುಷ್ಟಿಯಾದ ಜನ ಇಲ್ಲ, ಪುಷ್ಟಿಯಾದ ಹಾಲು ಸಿಗಲ್ಲ ಸರ್. ಈಗ ನೀವು ಮೇವುಗಳನ್ನ ಕಾಂಬಿನೇಷನ್ ಅಲ್ಲಿ, ಈಗ ನಮ್ದೇ ಆದ ನಂದಿನಿ ಫೀಡ್ಸ್ ಇರ್ತದೆ, ಅದ್ರ ಜೊತೆಗೆ ಈಗ ಇದು ಅದಕ್ಕೆ ಮಿನರಲ್ಸ್ಗಳು ಮತ್ತೆ ಮಿನರಲ್ಸ್ ಮಿಕ್ಸ್ಚರ್ಗಳನ್ನ ಕೊಡೋದು, ಅವೆಲ್ಲ ಮಾಡೋದ್ರಿಂದ ನಿಮಗೆ ಸಮೃದ್ಧಿ ಅಂತ ಒಂದು ಇದು ಬರ್ತದೆ. ತಕೊಂಡು ಅದನ್ನ ಹಾಕ್ಬೇಕು, ಅದಕ್ಕೆ ಹಾಕಿದಾಗ ಅದಕ್ಕೆ ಪೌಷ್ಟಿಕಾಂಶ ಜಾಸ್ತಿ ಆಗಿ ಉತ್ಪಾದನೆ ನಿಮ್ಗೆ ಕಮ್ಮಿ ಆದ್ರೂ ಪರವಾಗಿಲ್ಲ, ಗುಣಮಟ್ಟದ ಉತ್ಪಾದನೆ ಬರಬೇಕು. ಆ ರೀತಿ ಒಂದು ಕಾಯ್ದೆ ಕಳಿ. ಸೋಮಶೇಖರ್ ಅವ್ರ ಎದುರುಗಡೆನೆ ಅಲ್ಲೇ ಹೋಗಿ ಕರೆದ್ರು ಬರಲ್ಲವಲ್ಲ ಸರ್, ಏನ್ ಮಾಡೋದು ಅಂತ ಹಸುಗಳಿಗೆ. ಈಗ ನೇರವಾಗಿ ಜೈಶಂಕರ್ ಅವ್ರ ಜೊತೆ ಮಾತಾಡಿ, ನಮ್ ಲೆಕ್ಕ ನೀವೇ ಒಂದೊಂದು ಹಸು ಇಟ್ಕೊಟ್ಬಿಟ್ರೆ ನಾವ್ ಅದೇನ್ ಚಾರ್ಜ್ ಕೊಡ್ತೀವಿ ಸರ್? ಆತರ ಆದ್ರೆ ಅಲ್ಲಲ್ಲ, ಈಗ ಏನೇ ಮಾಡಿದ್ರು ಅದನ್ನ ಪೋಸ್ಟ್ನೇ ಆರೈಕೆ ಮಾಡೋದು ನೀವೇನೆ ಹೊರತು ನಾವಲ್ಲ. ನಾವ್ ಮಾಡ್ತೀವಿ ಸರ್, ಕೆಲವು ಹಸುಗಳಲ್ಲಿ ಬರಲ್ಲ ಸರ್, ನಿಜವಾಗ್ಲು ನಾವೇ ಹೋಗಿ ಕರೆದಿದ್ದೀವಿ ಡೈರಿ ಹತ್ರ, ಬರಲ್ಲ ಸರ್, ಕೆಲವು ಹಸುಗಳು ಬರಲ್ಲ. ಇಲ್ಲ, ನೇರವಾಗಿ ಅವ್ರ ಜೊತೆ ಮಾತಾಡಿ ಜೈಶಂಕರ್ ಅವರೇ, ಸೋಮಶೇಖರ್ ಅವರೇ, ಜೈಶಂಕರ್ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಮುಂದಿನ ದೂರವಾಣಿ ಕರೆ ಹೋಗ್ತಾ ಇದ್ದೀನಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಮಸ್ಕಾರ. ಏನ್ ಗೊತ್ತಾ, ಈ ಗುಡ್ ಲೈಫ್ ಬಗ್ಗೆ ಹೇಳಿದ್ರಲ್ಲ, ಅಲ್ಲ ನಿಮ್ ಪರಿಚಯ ಹೇಳ್ಕೊಳ್ಳಿ ಸರ್. ಶಿವಕುಮಾರ್ ಅಂದ್ಬಿಟ್ಟು ಸರ್, ಮಹದೇವಪುರದಿಂದ ಹೇಳಿ. ಶಿವಕುಮಾರ್, ವುಡ್ ಲೈಫ್ ಗುಡ್ ಲೈಫ್ ಬಗ್ಗೆ ಹೇಳಿದ್ರು 6 ತಿಂಗಳು ಮಡಗ್ಬೋದು ಅಂತ ಸರ್. ಈಗ ಓಪನ್ ಮಾಡ್ತೀವಿ, ಓಪನ್ ಮಾಡ್ಬಿಟ್ಟು ಸ್ವಲ್ಪ ಯೂಸ್ ಮಾಡಿರ್ತೀವಿ, ಇನ್ನ ಸ್ವಲ್ಪ ಒಂದ್ ಸಂಜೆ ಅಥವಾ ಮಾಡಕ್ ಅದನ್ನ ಆತರ ಇಡಬಹುದಾ ಅಂತ? ಇಲ್ಲ ಇಲ್ಲ, ಒಂದ್ಸತಿ ನಾವು ಓಪನ್ ಮಾಡಿ ವಾತಾವರಣಕ್ಕೆ ನಾವು ಓಪನ್ ಮಾಡಿ ಇಟ್ಟ ತಕ್ಷಣ ಅದೇನಾಗ್ತದಂದ್ರೆ ವಾತಾವರಣ ಇರತಕ್ಕಂತ ಬ್ಯಾಕ್ಟೀರಿಯಾಗಳು ಎಂಟರ್ ಆಗ್ತದೆ. ಸೊ ನಾವೇನ್ ಪ್ಯಾಕಿಂಗ್ ಮಾಡಿ ಓಪನ್ ಮಾಡದಿರೋ ಸ್ಥಿತಿಗೆ ನಾವು 6 ತಿಂಗಳು ಕೊಡ್ತೀವಿ. ಸೊ ಓಪನ್ ಮಾಡಿದ್ಮೇಲೆ ಬಳಕೆ ಮಾಡ್ಕೋಬೇಕು. ಅದೇ ಈಗ ಈಗ ಉದಾಹರಣೆಗೆ ಒಬ್ರು ಇಬ್ರು ಇರ್ತಾರೆ, ಓಪನ್ ಮಾಡ್ಬಿಟ್ಟು ಈಗ ತಡಿಯಪ್ಪ ಸಂಜೆ ಆಯ್ತದೆ ಅಂತಾರಲ್ಲ, ಅದಕ್ಕೆ ಆ ತರ ಇಡಬಹುದಾ ಅಥವಾ ಆಗಲ್ವಾ? ಅಲ್ಲ, ಕಾಯಿ ಓಪನ್ ಮಾಡಿ ಕಾಯಿಸ್ಬಿಟ್ಟು ಫ್ರಿಡ್ಜ್ ಇದ್ರಲ್ಲಿ ಇಡಿ ನೀವು. ನಿಮ್ಮ ರೆಫ್ರಿಜರೇಟರ್ ಅಲ್ಲಿ ಅಥವಾ ಇದ್ರಲ್ಲಿ ಇಟ್ಟರೆ ಅವಾಗ ಮಾಮೂಲಿ ಹಾಲು ತರ ಅದು ಕೂಡ ಒಂದ್ ದಿವಸಕ್ಕೆ ಬಳಕೆ ಬರ್ತದೆ. ಕೆಲವ್ರು ಫ್ರಿಡ್ಜ್ ಅಲ್ಲಿ ಇಡ್ತಾರಲ್ಲ, ಆತರ ಇಟ್ಕೊಂಡ್ರೆ ನಡೀತದೆ ಒಂದ್ ದಿನಕ್ಕೆ ಅಂತ? ಕಾಯಿಸ್ಬಿಟ್ಟು ಇಡಬೇಕು, ಕಾಯಿಸ್ಬಿಟ್ಟಿಡಿ, ಕಾಯಿಸ್ಬಿಟ್ಟಿಡಿ. ಸರಿ ಸರ್, ಒಳ್ಳೇದು ಒಳ್ಳೇದು ಸರ್. ಕಡೆಯ ದೂರವಾಣಿ ಕರೆ ಈ ಕಾರ್ಯಕ್ರಮದ್ದು. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತಿರಪ್ಪ? ನಮಸ್ತೆ ಸರ್, ನಾವು ಹೆಸರು ಸರ್? ಚಂದ್ರ ಸರ್. ಹೇಳಿ ಚಂದ್ರ ಅವ್ರೆ. ಸರ್ ಇವಾಗ ಮಹಿಳಾ ಇದು ಇರ್ತದಲ್ಲ, ಅದ್ರಲ್ಲಿ ಅವ್ರ ಮನೇಲಿ ಯಾರು ಪುರುಷ ಇರೋಕಿಲ್ಲ, ಅದ ಡೈರಿ ಸೇರ್ಕಟ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು? ಅರ್ಥ ಆಗ್ಲಿಲ್ಲ ತಮ್ಮ ಕ್ವಶನ್, ಮತ್ತೇನಿಸುತ್ತೆ ಹೇಳಿ ಸರ್. ಇವಾಗ ಮಹಿಳೆಯರು ಒಬ್ರು ಇರುದಿಲ್ಲ ಅವ್ರ ಮನೆಯಲ್ಲಿ, ಹಾಲು ಹಾಕೋಕೆ ಮಹಿಳೆ ಡೈರಿ ಅಂತ ಇರ್ತದಲ್ಲ ಸರ್, ಅದಕ್ಕೆ ಪುರುಷರ ಕಳ್ಸ್ಕಿಲ್ವಲ್ಲ ಯಾಕೆ ಅಂತ. ಹೌದು, ಅದು ಮಹಿಳಾ ಸಂಘ ಆಗಿರೋದ್ರಿಂದ ಅದೇ ಅದೇ ಒಂದು ಮನೆಯಲ್ಲಿ. ಆಮೇಲೆ ಇನ್ನೊಂದು ಪ್ರಶ್ನೆ, ಅಂಗವಿಕಲರಿಗೆ ಕೊಡ್ತಾರ? ಹೇಳಿ ಹೇಳಿ. ಆಮೇಲೆ ಮಹಿಳೆಯರು ಅಂದ್ಮೇಲೆ ಮಹಿಳೆಯರು ಕುಂತ್ಕೋಬೇಕಲ್ವಾ ಸರ್ ಕಂಪ್ಯೂಟರ್ ತಗೋ? ಹೌದು. ಮತ್ತೆ ಪುರುಷರು ಕುಂತ್ಕೊಂಡೆ ಅವ್ರ ಯಜಮಾನ್ರು ಅಲ್ಲೇ. ಈಗ ಒಂದು ಈಗ ಒಂದು ಬಾರಿ ಏನಪ್ಪ ಅಂದ್ರೆ ಅವ್ರು ಹುಷಾರಿಲ್ದೆ ಹೋಗ್ತದೆ ಅಂತ ಸಮಯ ಸಂದರ್ಭದಲ್ಲಿ ಸರ್ ವರ್ಷ ಪೂರ ಅವರೇ ಇರ್ತಾರೆ. ಹಂಗಿದ್ದಾಗ ನಿಮ್ಮ ನಿಮ್ಮ ಬೋರ್ಡ್ಗೆ ಗಮನಕ್ಕೆ ತಂದು, ನಿಮ್ಮ ಸಂಘಕ್ಕೆ ಗಮನಕ್ಕೆ ತಂದು, ಸೊ ಅಲ್ಲಿ ಸೂಪರ್ವೈಸರ್ಗಳ ಗಮನಕ್ಕೆ ತಂದು ನೀವು ತಿಳಿ ಹೇಳಬೇಕಾಗ್ತದೆ. ಸೊ ಇದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿದ್ದಲ್ವಾ? ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಎಲ್ಲಿ? ಅಲ್ಲ ಕಂಪ್ಲೇಂಟ್ ಅಂತಲ್ಲ, ನೀವು ಅಲ್ಲಿ ಮಾಹಿತಿ ಕೊಡಿ ಅವ್ರಿಗೆ ಈ ತರ ಇದಾರೆ.